ವಾರ್ತಾ ಪ್ರಸಾರ 7:35. ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡ್ಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 6:51. ಕಾರ್ಯಕ್ರಮ ರೈತರಿಗಾಗಿ, ಕೃಷಿ ರಂಗ ಕಾರ್ಯಕ್ರಮ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಸಾವಯವ ಕೃಷಿಗೆ ಸಿದ್ಧತೆಗಳು ಮತ್ತು ಸಾವಯವ ಕೃಷಿಯ ಮಹತ್ವ ಕುರಿತು ಡಾಕ್ಟರ್ ಬಸವಣ್ಣಪ್ಪ MA ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಇಂದಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ಹಾಗಾದರೆ ಆರಂಭದಲ್ಲಿ ಸಾವಯವ ಕೃಷಿಗೆ ಸಿದ್ಧತೆಗಳು ಮತ್ತು ಸಾವಯವ ಕೃಷಿಯ ಮಹತ್ವ ಕುರಿತು ಡಾಕ್ಟರ್ ಬಸವಣ್ಣಪ್ಪ MA ಅವರೊಡನೆ ಸಂದರ್ಶನ ಕೇಳಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಂದ್ರೇನು, ಸಮಗ್ರ ಕೃಷಿ ಪದ್ಧತಿಯಿಂದ ರೈತ ಬಾಂಧವರು ಯಾವ ರೀತಿಯಾಗಿ ಆದಾಯವನ್ನು ಪಡ್ಕೋಬಹುದು, ಏನೆಲ್ಲ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಹೋಗಲಿಕ್ಕೆ ಇಲ್ಲಿ ಅವಕಾಶ ಇದೆ ಎಂಬಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಸವಣ್ಣಪ್ಪ MA ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆ ನಮಸ್ಕಾರ ಸರ್ ತಮಗೆ. ನಮಸ್ತೆ ಸರ್. ನಮಸ್ತೆ. ಹೇಳಿ ಸರ್, ರೈತರ ಆದಾಯ ದ್ವಿಗುಣ ಆಗಬೇಕು ಅನ್ನೋದು ಬಹಳ ದಿನದ ಒಂದು ಬೇಡಿಕೆ. ಒಂದು ಸರ್ಕಾರವು ಕೂಡ ವಿವಿಧ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅದಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಕೂಡ ರೈತರ ಆದಾಯಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು, ಪದ್ಧತಿಗಳನ್ನು, ಮಾರ್ಗಸೂಚಿಗಳನ್ನು ರೈತ ಬಾಂಧವರಿಗೆ ನೀಡ್ತಾ ಇದೆ. ಏನಿದು ರೈತರ ಆದಾಯ ದ್ವಿಗುಣ ಆಗೋದು? ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಸರ್. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ತಾವು ನೋಡ್ತಿರ್ಬೋದು, ಈಗ ಮಳೆಯಲ್ಲಿ ಆಗ್ತಕ್ಕಂಥ ಏರುಪೇರು ಇರ್ಬೋದು, ವಾತಾವರಣದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಇರ್ಬೋದು, ಮತ್ತು ಭೂಮಿಯ ಫಲವತ್ತತೆ ಕೂಡ ಕಮ್ಮಿ ಆಗಿರ್ತಕ್ಕಂಥದ್ದು, ಯಥೇಚ್ಛವಾಗಿ ಅಂದರೆ ಹಸಿರು ಕ್ರಾಂತಿಯ ನಂತರ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳಿಂದ ಆಗಿರ್ತಕ್ಕಂಥ ಅನೇಕ ನ್ಯೂನ್ಯತೆಗಳು, ಅಂದರೆ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತಕ್ಕಂಥದ್ದು, ಮತ್ತು ಮಣ್ಣಿನ ಕ್ಷಾರ ಮಣ್ಣು ಆಗಿರ್ತಕ್ಕಂಥದ್ದು, ಸೌಳು ಮಣ್ಣು ಆಗಿರ್ತಕ್ಕಂಥದ್ದು, ಮತ್ತು ವಾತಾವರಣದಲ್ಲಿ ಆಗ್ತಕ್ಕಂಥ ಕಲುಷಿತವಾಗಿರ್ತಕ್ಕಂಥ ವಾತಾವರಣ ಎಲ್ಲ ನೋಡಿರ್ಬೋದು. ಮತ್ತು ರೈತರು ಕೇವಲ ಏಕ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡು ಒಂದು ಮಳೆ ಸರಿಯಾಗಿ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತು ನೀರಿನ ಕೊರತೆ ಅನುಭವಿಸಿದಲ್ಲಿ ಸೊ ಅವರು ಸಾಕಷ್ಟು ನಷ್ಟವನ್ನು ಅನುಭವಿಸಿರ್ತಕ್ಕಂಥದ್ದನ್ನು ಕೂಡ ಸರ್ಕಾರವು ತಾವು ಹೇಳ್ದಂಗೆ ಮನಗಂಡಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ನಮ್ಮ ಸಂಶೋಧನಾ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ BK ದೇಸಾಯಿ ಸಾಹೇಬರವರ ಒಂದು ಮುಂದಾಳತ್ವದಲ್ಲಿ 2013-14 ಸುಮಾರು 10 ಸಂಶೋಧನಾ ಕೇಂದ್ರಗಳಲ್ಲಿ ಸಮಗ್ರ ಕೃಷಿಯ ಪದ್ಧತಿಯ ಮಾದರಿಗಳನ್ನು ಆಯಾ ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿ ಅಳವಡಿಸುವುದರ ಮುಖಾಂತರ ಅಷ್ಟೇ ಅಲ್ಲದೇ ಮತ್ತು ನಮ್ಮ ರೈತರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಕೂಡ ಅವರ ಹೊಲದಲ್ಲಿನೇ ಸಮಗ್ರ ಕೃಷಿಯ ಪದ್ಧತಿಯ ಮಾದರಿಗಳನ್ನು ಮಾಡುವುದರ ಮುಖಾಂತರ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಮುಖಾಂತರ ಮಾಡಿಸುವುದರ ಮುಖಾಂತರ ರೈತರ ಒಂದು ಆರ್ಥಿಕ ಮಟ್ಟವನ್ನು ದ್ವಿಗುಣಗೊಳಿಸುವಲ್ಲಿ ವಿಶೇಷವಾಗಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅಷ್ಟೇ ಅಲ್ಲೇ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರವಾಗಿರ್ತಕ್ಕಂಥ ಏನು ಕೃಷಿ ಸಂಶೋಧನಾ ಕೇಂದ್ರ ಸಿರುಗುಪ್ಪ ಇದೆ, ಅಲ್ಲಿ ಕೂಡ 2.5 ಎಕರೆನಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಮಾದರಿಯನ್ನು ಕೂಡ ಅಳವಡಿಸಿಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿನೂ ಕೂಡ ನಮ್ಮ ಸಂಶೋಧನಾ ನಿರ್ದೇಶಕರು ಕೂಡ 2.5 ಎಕರೆನಲ್ಲಿ ಒಂದು ಅತ್ಯುತ್ತಮವಾಗಿರತಕ್ಕಂಥ ಸಮಗ್ರ ಕೃಷಿಯ ಪದ್ಧತಿಯ ಮಾದರಿಯನ್ನು ಕೂಡ ಅಳವಡಿಸಿಕೊಂಡು ಅನೇಕ ವಿಜ್ಞಾನಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಉನ್ನತ ಅಧಿಕಾರಿಗಳಾಗಿರ್ಬೋದು, ಕೃಷಿ ಇಲಾಖೆಯ ಅಧಿಕಾರಿಗಳಾಗ್ಬೋದು ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಿಂದ ಬಂದಿರತಕ್ಕಂಥ ವಿಜ್ಞಾನಿಗಳು ಕೂಡ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ನಾವು ಕೃಷಿ ಮೇಳವನ್ನು ಆಯೋಜಿಸ್ತೇವೆ, ಅಲ್ಲಿ ಬಂದಿರತಕ್ಕಂಥ ಅನೇಕ ರೈತರು ಕೂಡ ಈ ಒಂದು ಸಮಗ್ರ ಕೃಷಿಯ ಪದ್ಧತಿಯ ಮಾದರಿಯ ತಾಕುಗಳಿಗೆ ಭೇಟಿ ನೀಡಿ ಅಲ್ಲಿ ಕೈಗೊಂಡಿರತಕ್ಕಂಥ ವಿವಿಧ ಮಾದರಿಗಳನ್ನು ನೋಡಿಕೊಂಡು ತಮ್ಮ ತಮ್ಮ ಕ್ಷೇತ್ರದಲ್ಲಿನೂ ಕೂಡ ಅಳವಡಿಸಿಕೊಂಡು ಏನು ಏಕಬೆಳೆಯಿಂದ ಆಗ್ತಕ್ಕಂಥ ನಷ್ಟವನ್ನು ಏನು ಅನುಭವಿಸ್ತಿದ್ರು ಇದನ್ನು ಬೇರೆ ಬೇರೆ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದರಿಂದ ಅವರ ಒಂದು ಆರ್ಥಿಕತೆಯಲ್ಲಿ ಸುಧಾರಣೆ ಆಗಿರೋದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಈ ಒಂದು ಸಮಗ್ರ ಕೃಷಿ ಪದ್ಧತಿ ಕರ್ನಾಟಕ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಅನೇಕ ಒಂದು ಅನುದಾನವನ್ನು ನೀಡುವುದರ ಮುಖಾಂತರ ಈ ಒಂದು ಕೃಷಿ ವಿಜ್ಞಾನಗಳ ಕೇಂದ್ರ ಏನು ಕೆವಿಕೆ ಅಂತ ಕರಿತೀವಿ ನಾವು ಕೃಷಿ ವಿಜ್ಞಾನ ಕೇಂದ್ರಗಳು, ಅವುಗಳ ಮುಖಾಂತರನು ಕೂಡ ಈ ಮುಂಚೂಣಿಯ ಪ್ರಾತ್ಯಕ್ಷಿಕೆಗಳನ್ನು ಮತ್ತು ಡೆಮಾನ್ಸ್ಟ್ರೇಷನ್ ಮಾಡುವುದರ ಮುಖಾಂತರನು ಕೂಡ ರೈತರಿಗೆ ಮನವರಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ರೈತರು ಕೇವಲ ಒಂದೇ ಬೆಳೆಯನ್ನು ಬೆಳೆಯೋದ್ರ ಬದಲು ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಿವಿಧ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಅವರ ಒಂದು ದುಡ್ಡು ಜಾಸ್ತಿ ಆಗ್ತಾ ಇದೆ ಅಥವಾ ಆರ್ಥಿಕತೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ರೈತರ ಒಂದು ಜೀವನ ಮಟ್ಟದಲ್ಲಿ ಸುಧಾರಣೆ ಆಗುವಂತದ್ದು ಹೌದು. ಅಂತಂದ್ರೆ ಅವರಿಗೆ ಜೀವನ ಮಟ್ಟ ಸುಧಾರಣೆ ಆಗೋದ್ರ ಜೊತೆಗೆ ಅವರ ಒಂದು ಆದಾಯ ಹೆಚ್ಚಾಗೋದು. ಆದಾಯ ಹೆಚ್ಚಾಗ್ತಾ ಇದೆ ಸರ್. ಹಾಗಾಗಿ ಇದರ ಒಂದು ಉದ್ದೇಶ ಏನು, ಈಗ ಸಮಗ್ರ ಕೃಷಿ ಮಾಡೋದ್ರಿಂದ ರೈತ ಬಾಂಧವರಿಗೆ ಏನೆಲ್ಲ ಅನುಕೂಲ ಆಗ್ತದೆ, ಯಾಕೆ ಸಮಗ್ರ ಕೃಷಿ ಪದ್ಧತಿಯನ್ನ ಪರಿಚಯ ಮಾಡಿದ್ರಿ ತಾವು? ಇದು ಒಂದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಸರ್. ಈಗ ಪ್ರಮುಖವಾಗಿ ನಾವು ಸಮಗ್ರ ಕೃಷಿಯ ಪದ್ಧತಿಯ ಉದ್ದೇಶಗಳಿಗೆ ಹೋಗೋದಕ್ಕಿಂತ ಮೊದಲು ನಮ್ಮ ಭಾರತ ದೇಶವು ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಒಂದು ದೇಶ. ಇದನ್ನು ನಮ್ಮ ಹಿಂದಿನ ಏನು ಭಾರತದ ರಾಷ್ಟ್ರಪಿತ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಕೂಡ ಅವರ ಅನುಭವದ ನುಡಿಯನ್ನು ಆಡಿದ್ದಾರೆ, ಭಾರತ ಹಳ್ಳಿಗಳಿಂದ ಕೂಡಿರ್ತಕ್ಕಂಥದ್ದು ಅಂಥೇಳಿ. ಈ ಗ್ರಾಮೀಣ ಭಾರತದ ಜನತೆಯ ಪ್ರಧಾನ ಏನು ವ್ಯವಸಾಯ ಅಥವಾ ಕಸುಬು ಅಂತಕ್ಕಂಥದ್ದು ಕೃಷಿಯಿಂದ ಕೂಡಿರ್ತಕ್ಕಂಥದ್ದು. ಸುಮಾರು ಜನರ ಬಹುಮುಖ್ಯ ಕಸುಬು ಕೃಷಿ. ಸೊ ಸುಮಾರು ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ನಾವು ತೆಗೆದುಕೊಂಡ್ರೆ 80% ರೈತರು, ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಕೃಷಿನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ನಾವು ಈಗೇನು ಅಂತಂದ್ರೆ ಭಾರತದಲ್ಲಿ ಕೇವಲ ಬೇರೆ ಬೇರೆ ಉದ್ಯಮಗಳಿಗೆ ಹೋಲಿಸಿ ನೋಡಿದ್ರೆ ಕೃಷಿಯು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶದಲ್ಲಿ ನಾವು ಈಗೇನು ಬೆಳೆಗಳ ಜೊತೆಗೆ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ರೈತರು ಬೆಳೀತಕ್ಕಂಥದ್ದು ಅಥವಾ ವಿಶ್ವವಿದ್ಯಾಲಯಗಳು ಮಾಡ್ತಕ್ಕಂಥ ಏನು ಸಂಶೋಧನೆ ಇದ್ದೇವೆ ಬರೀ ಬೆಳೆಗಳಷ್ಟೇ, ಬೆಳೆಗಳಿಗೆ ಪೂರಕವಾಗಿರ್ತಕ್ಕಂಥ ವಿವಿಧ ಪದ್ಧತಿಗಳನ್ನು ಅಳವಡಿಸ್ತಕ್ಕಂಥದ್ದು ಅಂದ್ರೆ ಸಮಗ್ರ ಕೃಷಿ ಪದ್ಧತಿ ಅಂತ. ಅಂದ್ರೆ ಸಮಗ್ರ ಕೃಷಿ ಪದ್ಧತಿಯು ಸಂಕೀರ್ಣ ವ್ಯವಸ್ಥೆಯಾಗಿದ್ದು ಇದು ಮಣ್ಣು ಮತ್ತು ಸಸ್ಯಗಳು, ಪ್ರಾಣಿಗಳು, ಉಪಕರಣಗಳು, ಶಕ್ತಿ, ಬಂಡವಾಳ ಮತ್ತು ಇತರೆ ಪರಿಕರಗಳನ್ನು ಒಂದಕ್ಕೊಂದು ಪೂರಕವಾಗಿ ನಿರ್ವಹಣೆ ಮಾಡುವ ಕೃಷಿ ಪದ್ಧತಿಯಾಗಿದೆ. ಕೃಷಿ ಜೊತೆಗೆ ಹಲವಾರು ಅಂಶಗಳು ಮಿಳಿಸಿವೆ. ಎಸ್, ಇವೆಲ್ಲ ಹೊಂದ್ಕೊಂಡಿದ್ದೇವೆ. ಸಮಗ್ರ ಕೃಷಿ ಪದ್ಧತಿಯ ಬೆಳೆಗಳ ಸಾಗುವಳಿ ಅಂದ್ರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪ್ರಮುಖವಾಗಿ ಬೆಳೆಗಳ ಒಂದು ಸಾಗುವಳಿಯು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಉಳಿದ ಚಟುವಟಿಕೆಗಳಿದವಲ್ಲ ಇವುಗಳಿಗೆ ಪೂರಕವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಇದನ್ನ ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ. ಅಂದ್ರೆ ಒಂದೇ ಬೆಳೆ ಬದಲು ಬೆಳೆಗಳಿಗೆ ಪೂರಕವಾಗಿರ್ತಕ್ಕಂಥದ್ದು ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಅಥವಾ ಮೇಕೆ ಸಾಕಾಣಿಕೆ ಇರ್ಬೋದು, ಜೇನು ಸಾಕಾಣಿಕೆ ಇರ್ಬೋದು, ರೇಷ್ಮೆ ಕೃಷಿ ಇರ್ಬೋದು, ಮತ್ತೆ ತೋಟಗಾರಿಕೆ ಇರ್ಬೋದು. ಇವುಗಳನ್ನೆಲ್ಲವನ್ನು ಒಂದೇ ಕ್ಷೇತ್ರದಲ್ಲಿ ರೈತನಿಗೆ 1/2 ಎಕರೆ ಇರ್ಬೋದು, 1/4 ಎಕರೆ ಇರ್ಬೋದು, 1 ಎಕರೆ ಇರ್ಬೋದು, ಅಥವಾ 2 ಎಕರೆ, ಹೀಗೆ ಅವರವರ ಒಂದು ಕ್ಷೇತ್ರಕ್ಕೆ ಅನುಗುಣವಾಗಿ ಅವ ಬೆಳೆಗಳ ಜೊತೆಗೆ ಇಂಥ ಉಪಕಸಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಸಮಗ್ರ ಕೃಷಿ ಪದ್ಧತಿ ಅಂತೇವೆ. ತಾವು ಕೇಳಿದ ಹಾಗೆ ಈ ಒಂದು ಸಮಗ್ರ ಕೃಷಿ ಪದ್ಧತಿಯ ಮೂಲ ಉದ್ದೇಶಗಳು ಏನು ಅಂತಂದ್ರೆ, ಒಂದೇದಾಗಿ ಮಣ್ಣು, ನೀರು ಮತ್ತು ಇತರೆ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಹಾಗೂ ಸಮಗ್ರವಾಗಿ ಬಳಸ್ತಕ್ಕಂಥದ್ದು. ಮಣ್ಣು, ನೀರು ಮತ್ತು ಇತರ ಸಂಪನ್ಮೂಲ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸ್ತಕ್ಕಂಥದ್ದು. ಎರಡನೇದು ವ್ಯವಸಾಯದಲ್ಲಿ ಆಗ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡ್ತಕ್ಕಂಥದ್ದು ಬಹಳಷ್ಟು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ರೈತರು ಅವರಿಗೆ ಏನು ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾರೆ, ಅದಕ್ಕೆ ಗೊಬ್ಬರ ಹಾಕಿದಾಗೆಲ್ಲ ಕೀಟ ಮತ್ತು ರೋಗಗಳು ಬರ್ತವೆ, ಹಾಗಾಗಿ ಅದಕ್ಕೆ ಜಾಸ್ತಿ ಖರ್ಚನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ನಾವು ವ್ಯವಸಾಯದಲ್ಲಿ ಆಗ್ತಕ್ಕಂಥದ್ದು ಅಥವಾ ಕೃಷಿಯಲ್ಲಿ ಆಗ್ತಕ್ಕಂಥ ಖರ್ಚನ್ನು ಕಮ್ಮಿ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶವಾಗಿದೆ. ಅದು ಅಷ್ಟೇ ಅಲ್ಲದೇ ನಾವೀಗ ಕಲ್ಯಾಣ ಕರ್ನಾಟಕದಿಂದ ಬಹಳಷ್ಟು ರೈತರು ವಲಸೆ ಹೋಗ್ತಿರ್ತಾರೆ. ಈಗ ತಾವೆಲ್ಲ ನೋಡಿರ್ಬೋದು, ಈ ವರ್ಷ ಸರಿಯಾದ ಪ್ರಮಾಣದಲ್ಲಿ ಮಳೆ ಬಂದಿಲ್ಲ, ಸಕಾಲದಲ್ಲಿ ಕೂಡ ಮಳೆ ಬಂದಿಲ್ಲ. ಸೊ ನಾವು ಏನು ಮಾಡಬೇಕು ಅಂತೇಳಿ ಬೆಂಗಳೂರು ಅಥವಾ ಮಹಾರಾಷ್ಟ್ರ ಗೋವಾಕ್ಕೆ ವಲಸೆ ಹೋಗ್ತಿರ್ತಾರೆ ಕೆಲಸವನ್ನು ಆರಿಸಿಕೊಂಡು. ಸೊ ಅದನ್ನು ಹೋಗಲಾಡಿಸ್ಬೇಕು ಅಂತಂದರೆ ನಾವು ಈಗ ಇರತಕ್ಕಂಥ ಬಿದ್ದ ಮಳೆಯ ನೀರನ್ನು ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡಿಕೊಂಡು ಅಥವಾ ಬೋರ್ವೆಲ್ಗಳನ್ನು ಕೊಳವೆ ಬಾವಿಗಳನ್ನು ತಗೊಂಡು ಅಲ್ಪ ಪ್ರಮಾಣದಲ್ಲಿ ನೀರನ್ನು ಬೀಳ್ತಕ್ಕಂಥದ್ದನ್ನು ಒಂದು ತೊಟ್ಟಿನಲ್ಲಿ ಸಂಗ್ರಹಣೆ ಮಾಡಿಕೊಂಡು ನಾವು ಸಂದಿಗ್ಧ ಹಂತದಲ್ಲಿ ನೀರನ್ನು ಕೊಡುವುದರ ಮುಖಾಂತರನೂ ಕೂಡ ವ್ಯವಸಾಯ ಮಾಡೋದ್ರಿಂದ ನಿರಂತರವಾದ ಉದ್ಯೋಗವನ್ನು ಕೂಡ ಪಡ್ಕೊಳ್ಬೋದು. ಅಷ್ಟೇ ಅಲ್ಲ, ವರ್ಷವಿಡಿಯ ಆದಾಯವನ್ನು ಇದು ನೀಡುತ್ತೆ. ಅಂದರೆ ಒಂದೇ ಬೆಳೆ ಬೆಳೆದಾಗ ಕೇವಲ 3 ತಿಂಗಳ ಅಥವಾ 6 ತಿಂಗಳಿಗೆ ನಮಗೆ ಲಾಭ ಬರುತ್ತೆ, ಖಾಲಿ ಇರ್ತಾರೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಒಂದು ವಿವಿಧ ಉಪಕಸಬುಗಳನ್ನು ಬೆಳೆಗಳ ಜೊತೆಗೆ ಅಳವಡಿಸಿಕೊಂಡಾಗ ಅವರಿಗೆ ನಿರಂತರವಾಗಿ ವರ್ಷವಿಡೀ ಕೂಡ ಹೊಲದಲ್ಲೇ ಇದ್ದುಕೊಂಡು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಅದಷ್ಟೇ ಅಲ್ಲದೆ ವರ್ಷವಿಡೀ ಇವರು ಕೆಲಸ ಮಾಡೋದ್ರಿಂದ ವಿವಿಧ ಉಪಕಸಬುಗಳನ್ನು ಅಳವಡಿಸಿಕೊಳ್ಳುವುದರಿಂದ ಅವರ ಆದಾಯದಲ್ಲಿ ಅಂದರೆ ನಿವ್ವಳ ಆದಾಯವನ್ನು ಕೂಡ ನಾವು ಜಾಸ್ತಿ ಮಾಡಲಿಕ್ಕೆ ಇದು ಹೆಚ್ಚು ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಸಂತುಷ್ಟ ಹಾಗೂ ಸುಸ್ಥಿರವಾಗಿರ್ತಕ್ಕಂಥ ಆಹಾರದ ಉತ್ಪಾದನೆಯನ್ನು ಕೂಡ ಮಾಡ್ಕೊಳ್ಬಹುದು. ಉದಾಹರಣೆ ಹೇಳಬೇಕು ಅಂತಂದರೆ ಹತ್ತಿ ಬೆಳೆದಾಗ ಕೇವಲ ಹತ್ತಿ ಮಾರಿ ಅವರು ದುಡ್ಡನ್ನು ತೆಗೆದುಕೊಳ್ತಾರೆ, ಬಟ್ ಊಟಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಏನು ಬೇಕಾಗಿರ್ತಲ್ಲ, ಈಗ ಜೋಳ ಬೆಳೆದ್ರೆ ರೊಟ್ಟಿ ಮಾಡ್ಕೊಳ್ಬೋದು, ಭತ್ತ ಬೆಳೆದ್ರೆ ಅಕ್ಕಿಯನ್ನು ಮಾಡ್ಕೊಳ್ಬೋದು. ಹಾಗಾಗಿ ಸಂತುಷ್ಟ ಮತ್ತು ಸುಸ್ಥಿರವಾಗಿರ್ತಕ್ಕಂಥ ಆಹಾರದ ಉತ್ಪಾದನೆಯನ್ನು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪಡ್ಕೊಳ್ಬೋದು. ಅದು ಅಷ್ಟೇ ಅಲ್ಲ, ಕುಟುಂಬಕ್ಕೆ ಸಾಕಾಗುವಷ್ಟು ಆಹಾರ ಹಾಗೂ ಇತರ ಬೇಡಿಕೆಗಳನ್ನು ವರ್ಷವಿಡೀ ನಾವು ಪೂರೈಸಿಕೊಳ್ಬೋದು. ಇಲ್ಲಿ ನಾನು ಉದಾಹರಣೆ ಇನ್ನೊಂದು ಹೇಳ್ತೀನಿ. ಈಗ ಚಹಾ ಪುಡಿ ಮತ್ತು ಉಪ್ಪನ್ನು ಹೊರತುಪಡಿಸಿದರೆ, ಹೌದು, ಇಲ್ಲಿ ನಮ್ಮ ಏನು ಕಲ್ಯಾಣ ಕರ್ನಾಟಕದ ಒಂದು ಕ್ಷೇತ್ರ ಇದೆ, ಅಲ್ಲಿ ಉಪ್ಪು ಮತ್ತು ಚಹಾ ಪುಡಿ ಕಾಫಿ ಪುಡಿಯನ್ನು ಹೊರತುಪಡಿಸಿದರೆ ಎಲ್ಲವನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಬೆಳ್ಕೊಳ್ಬೋದು. ಹಾಗಾಗಿ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ವಿವಿಧ ಬೇಡಿಕೆಗಳನ್ನು ಕೂಡ ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪಡ್ಕೊಳ್ಬೋದು. ಅದರ ಜೊತೆಗೆ ಈ ಬೆಳೆ ಕಟಾವ್ ಆದ್ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿ ತ್ಯಾಜ್ಯ ನಮಗೆ ಸಿಗುತ್ತೆ, ಬಹಳಷ್ಟು ಇರ್ತವೆ, ಭಾಳ ಸಿಗುತ್ತೆ. ತಾವೆಲ್ಲ ನೋಡಿರ್ಬೋದು, ಈಗ ನಾವು ರಾಯಚೂರಿನಿಂದ ಮಾನ್ವಿ ಅಥವಾ ಬೇರೆ ಕಡೆ ಏನಾದರೂ ಹೊರಟಿದ್ವಿ ಅಂದರೆ ಹತ್ತಿ ಬಿಡಿಸಿದ ಮೇಲೆ ಅಥವಾ ಮೆಣಸಿನಕಾಯಿ ಹರ್ಕೊಂಡಾದ್ಮೇಲೆ ತೊಗರಿ ಕಟಾವು ಮಾಡಿದ ಮೇಲೆ ಅದನ್ನೆಲ್ಲ ಕುಪ್ಪೆ ಹಾಕ್ಕೊಂಡು ಕಟ್ಟಿಗೆಗಳನ್ನು ಅಥವಾ ಪಳವಳಿಕೆಗಳನ್ನು ಬೆಂಕಿ ಹಚ್ಚಿ ಸುಡ್ತಿರ್ತಾರೆ, ಬಹಳಷ್ಟು ಸುಡ್ತಿರ್ತಾರೆ. ಬಟ್ ಅದನ್ನು ಕೃಷಿ ತ್ಯಾಜ್ಯ ಅಂತ ನಾವು ಕೊಡ್ತೇವೆ, ಪಳವಳಿಕೆಗಳನ್ನು. ಅವುಗಳನ್ನು ನಾವು ಒಂದು ಮೂಲೆಯಲ್ಲಿ ಹಾಕಿ ಅದರ ಮೇಲೆ ಕಾಂಪೋಸ್ಟ್ ಕಲ್ಚರ್ ಹಾಕಿ ಅದನ್ನು ತಿಪ್ಪೆ ಗೊಬ್ಬರವನ್ನು ಮಾಡ್ಕೊಳ್ಬೋದು, ಇಲ್ಲ ಎರೆಹುಳು ಗೊಬ್ಬರವನ್ನು ಮಾಡ್ಕೊಳ್ಬೋದು. ಅಂದರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಪುನರ್ಬಳಕೆಯನ್ನಾಗಿ ಕೂಡ ಮಾಡ್ಕೊಳ್ಬೋದು. ಅದರ ಜೊತೆಗೆ ಇದನ್ನು ಸ್ವತಃ ರೈತರೇ ಭಾಗವಹಿಸಿ ಮಾಡ್ತಿರ್ತಾರೆ. ಸಮಗ್ರ ಕೃಷಿ ಪದ್ಧತಿ ಅಂತಂದರೆ ತಮ್ಮ ಕುಟುಂಬದಲ್ಲಿ 4 ರಿಂದ 5 ಜನ ಇರತಕ್ಕಂಥವರು ಸ್ವತಃ ಇದರಲ್ಲಿ ತಾವೇ ಭಾಗಿಯಾಗಿ ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ಕೀಟದ ಸಮಸ್ಯೆ ಇರ್ಬೋದು ಅಥವಾ ತಂತ್ರಜ್ಞಾನದ ಸಮಸ್ಯೆ ಇರ್ಬೋದು ಅಥವಾ ರೋಗಗಳ ಸಮಸ್ಯೆ ಇರ್ಬೋದು, ಅವಾಗ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸಮಗ್ರ ಕೃಷಿ ಪದ್ಧತಿಯ ಮಾಡಿರ್ತಕ್ಕಂಥ ರೈತನ ಹೊಲಕ್ಕೆ ವಿಜ್ಞಾನಿಗಳು ಹೋಗ್ತಾರೆ, ಕೃಷಿ ಅಧಿಕಾರಿಗಳು ಹೋಗ್ತಾರೆ, ಮಾಹಿತಿ ವಿನಿಮಯ ಆಗುತ್ತೆ. ತಾವು ಹೇಳಿದಂಗೆ ಅಲ್ಲೂ ಬರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರನೂ ಕೂಡ ಸಿಗುತ್ತೆ. ಸೊ ಇದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಅದು ಪರಿಹಾರ ಸಿಗುತ್ತೆ. ಹೌದು, ಇದು ತಾಂತ್ರಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಸಮಗ್ರ ಕೃಷಿ ಪದ್ಧತಿ ಇದೆ. ಸೊ ಇದನ್ನ ಎಲ್ಲಾ ತರದ ಜನರು ಕೂಡ ಮಾಡ್ಕೊಳ್ಬಹುದು. ಅದು ಸಣ್ಣ ರೈತ ಇರ್ಬೋದು, ಅತಿ ಸಣ್ಣ ರೈತ ಇರ್ಬೋದು, ತಾವು ಹೇಳಿದಂಗೆ ದೊಡ್ಡ ರೈತ ಇರ್ಬೋದು, ಭೂರಹಿತ ಕೃಷಿಕರು ಕೂಡ ಇದನ್ನು ಮಾಡ್ಕೊಂಡು ಮಾಡಿಕೊಂಡು ಹೋಗ್ಬೋದು. ಹಾಗಾಗಿ ಇದು ಕೇವಲ ಇವರೇ ಮಾಡಬೇಕು ಅಂತಂದ ಏನಿಲ್ಲ, ಎಲ್ಲಾ ತರದ ರೈತರು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಬಹುದು. ಕುಟುಂಬದ ವಿವಿಧ ಬೇಡಿಕೆಗಳನ್ನ, ಅದು ತರಕಾರಿಗಳಿರ್ಬೋದು ಅಥವಾ ಆಹಾರ ಪದಾರ್ಥಗಳಿರ್ಬೋದು ಅಥವಾ ದ್ವಿದಳ ಧಾನ್ಯಗಳಿರ್ಬೋದು, ಎಣ್ಣೆಕಾಳುಗಳೇ ಇರ್ಬೋದು ಅಥವಾ ಹಣ್ಣುಗಳಿರ್ಬೋದು, ಸೊಪ್ಪುಗಳು ಇರ್ಬೋದು, ಎಲ್ಲವನ್ನು ಕೂಡ ಒಂದೇ ಕ್ಷೇತ್ರದಲ್ಲಿ ನಾವು ಬೆಳ್ಕೊಳ್ಳಿಕ್ಕೆ ಇದು ಒಂದು ಪದ್ಧತಿ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಒಂದ್ವೇಳೆ ದುಡ್ಡು ಜಾಸ್ತಿ ಬಂತಂದ್ರೆ ತಾವು ಹೇಳಿದಂಗೆ ರೈತರ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗುತ್ತೆ. ಅವಶ್ಯಕತೆ ಪೂರೈಸಿಕೊಳ್ಳುವುದರ ಜೊತೆಗೆ ನಮ್ಮ ಆದಾಯವನ್ನ ಹೆಚ್ಚಿಸಿಕೊಳ್ಳೋದು, ಆದಾಯವನ್ನ ಜಾಸ್ತಿ ಮಾಡಿಕೊಳ್ಳೋದು, ದುಡ್ಡು ಜಾಸ್ತಿ ಬಂತು, ಕೊಂಡುಕೊಳ್ಳುವಂತ ಒಂದು ಪ್ರವೃತ್ತಿ ಕಡಿಮೆ ಆಯ್ತು, ಕಡಿಮೆ ಆಗುತ್ತೆ. ಬೇರೆ ಕಡೆಯಿಂದ ಕೊಂಡ್ಕೊಂಡು ಬರ್ತಕ್ಕಂಥದ್ದು ನಮಗೆ ಕಮ್ಮಿ ಆಗುತ್ತೆ, ಖರ್ಚು ಕೂಡ ಕಮ್ಮಿ ಆಗುತ್ತೆ. ಇರ್ತಕ್ಕಂಥದ್ರಲ್ಲಿ ನಾವು ಎಲ್ಲವನ್ನು ಪುನರ್ಬಳಕೆ ಮಾಡಿಕೊಂಡು ಒಂದು ಬೆಳೆಯಿಂದ ಬಂದಿರತಕ್ಕಂಥ ಉತ್ಪನ್ನವನ್ನು ಇನ್ನೊಂದು ಬೆಳೆಗಳಿಗೆ ಅದು ಇನ್ಪುಟ್ ಆಗಿ ನಮಗೆ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ಪರಿಕರಗಳಾಗಿ ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಅದರಲ್ಲಿ ಒಂದು ಹೆಚ್ಚಿನ ಲಾಭವನ್ನು ನಾವು ಸಮಗ್ರ ಕೃಷಿ ಪದ್ಧತಿಯಿಂದ ಪಡ್ಕೊಳ್ಬಹುದು ಮಾಡ್ಕೋಬಹುದು. ಏನು ಹೇಳ್ತೀರಿ ಸರ್, ಬಹಳಷ್ಟು ವಿಚಾರವನ್ನು ಹೇಳಿದ್ರಿ. ಯಾಕಂತಂದ್ರೆ ರೈತ ಬಾಂಧವರು ಗಮನಿಸಬೇಕು, ಯಾಕಂತಂದ್ರೆ ನಾವೆಲ್ಲ ಖರ್ಚು ಮಾಡಿ ತರೋ ಬದಲು ನಮ್ಮಲ್ಲಿರುವಂತದ್ದನ್ನ ನಾವು ಉತ್ಪನ್ನ ಮಾಡಿ ನಮ್ಮ ಅವಶ್ಯಕತೆಗಳನ್ನ ನಾವೇ ಇಲ್ಲಿ ಪೂರೈಸಿಕೊಳ್ಳಿಕ್ಕೆ ಇಲ್ಲಿ ಸಾಕಷ್ಟು ಅವಕಾಶಗಳು. ನಾವು ಹೇಳಿದಂಗೆ ಕರಿಬೇವ್ ಆಗಿರ್ಬೋದು, ಟೊಮಾಟೋ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ನಮಗೆ ಬೇಕಾದಂತಹ ದಿನಬಳಕೆ ವಸ್ತುಗಳನ್ನ ನಾವೇ ಇಲ್ಲಿ ಬೆಳೆಸಿಕೊಂಡು, ಅಥವಾ ಮೆಣಸಿನಕಾಯಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಹೀಗೆ ಹೊರಗಿಂದ ತರುವಂತಹ ಒಂದು ಪ್ರವೃತ್ತಿ ಈ ಒಂದು ಸಮಗ್ರ ಕೃಷಿಯಲ್ಲಿ ತಪ್ಪುತ್ತೆ ಸರ್. ಜೊತೆಗೆ ತಾವು ಹೇಳಿದ್ರಿ ಈ ಉದ್ದೇಶಗಳನ್ನ ಇಟ್ಕೊಂಡು ನಾವು ಸಮಗ್ರ ಕೃಷಿ ಮಾಡಬೇಕು ಎಂಬಂತ ಒಂದು ಮನವರಿಕೆಯನ್ನು ತಾವು ರೈತರಿಗೆ ಹೇಳ್ತಿರ್ತೀರಿ. ಬಹಳಷ್ಟು ಜನ ನಮ್ಮ ಮಾದರಿಯನ್ನ ಅನುಸರಿಸಿ ಇದನ್ನ ನೋಡಿಕೊಂಡು ಅಳವಡಿಸಿಕೊಂಡಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಹೌದು ಸರ್. ಜೊತೆಗೆ ಇಲ್ಲಿ ಯಾವ್ಯಾವ ವಿಧಾನಗಳ ಮೂಲಕ ರೈತ ಬಾಂಧವ ತಾವು ಹೇಳಿದ್ರು ಇಷ್ಟೆಲ್ಲ ಉದ್ದೇಶಗಳನ್ನ ಇಲ್ಲಿ ಯಾವ್ಯಾವ ವಿಧಾನಗಳನ್ನ ಅಳವಡಿಸಿಕೊಂಡು ಸಮಗ್ರ ಕೃಷಿಯನ್ನ ಮಾಡಬಹುದು? ಸೊ ತಾವು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕೇವಲ ರೈತರು ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಬೆಳೆಗಳ ಜೊತೆಗೆ ವಿವಿಧ ಉಪಕಸಬುಗಳನ್ನು ಮಾಡ್ಕೊಳ್ಬಹುದು ಅಂತೇಳಿ ಎಲ್ಲರೂ ಅರ್ಥ ಮಾಡ್ಕೊಂಡಿರ್ತಾರೆ. ಆದರೂ ಕೂಡ ಈ ಸಮಗ್ರ ಕೃಷಿ ಪದ್ಧತಿಯ ಮಾದರಿಯಲ್ಲಿ ಅಳವಡಿಸತಕ್ಕಂಥ ವಿಧಾನಗಳು ಅಥವಾ ಪದ್ಧತಿಗಳು ಯಾವ್ಯಾವ ಅಂತಂದ್ರೆ, ಪ್ರಮುಖವಾಗಿ ಆಯಾ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಒಂದನೇದು ಪ್ರಮುಖವಾಗಿ. ಎರಡನೇದು ತೋಟಗಾರಿಕೆ ಬೆಳೆಗಳು, ಅವರ ಒಂದು ಕ್ಷೇತ್ರದಲ್ಲಿ ನೀರಾವರಿ ಸೌಲಭ್ಯ ಇದೆಯೋ ಇಲ್ಲ ಅಂತ ನೋಡಿಕೊಂಡು ಯಾವ ತೋಟಗಾರಿಕೆ ಬೆಳೆಗಳು ಸೂಕ್ತವಾಗಿದೆ ನಮ್ಮ ಕ್ಷೇತ್ರಕ್ಕೆ ಅಂತಕ್ಕಂಥದ್ದನ್ನ ತೋಟಗಾರಿಕೆ ಬೆಳೆಗಳನ್ನು ಕೂಡ ಆಯ್ಕೆ ಮಾಡ್ತಕ್ಕಂಥ ವಾತಾವರಣ ನೋಡಿಕೊಂಡು ನೀರಿನ ಸೌಲಭ್ಯವನ್ನು ನೋಡಿಕೊಂಡು ಮಣ್ಣಿನ ಫಲವತ್ತತೆಯನ್ನ ಅನುಸರಿಸಿಕೊಂಡು ಇವನ್ನೆಲ್ಲ ನಾವು ತೋಟಗಾರಿಕೆ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಹೈನುಗಾರಿಕೆ, ಎಮ್ಮೆ ಸಾಕಾಣಿಕೆ ಇರ್ಬೋದು ಅಥವಾ ಆಕಳ ಸಾಕಾಣಿಕೆ ಇರ್ಬೋದು, ಅದನ್ನ ಹೈನುಗಾರಿಕೆಯನ್ನು ಕೂಡ ನಾವು ಬೆಳೆಗಳ ಜೊತೆಗೆ ಅಳವಡಿಸುವ ಒಂದು ವಿಧಾನವಾಗಿದೆ. ಅದರ ಜೊತೆಗೆ ಆಡು ಸಾಕಾಣಿಕೆ. ಸೊ ಈಗ ಬಹಳಷ್ಟು ರೈತರು ಆಡು ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ. ಸೊ ಪ್ರತಿಯೊಂದು 7 ತಿಂಗಳಿಗೆ ಒಂದು ಅಥವಾ 2 ಮರಿಗಳನ್ನ ಹಾಕಿರುತ್ತೆ. ಆದ್ರೆ ಬೆಳೆಗಳನ್ನ ನಂಬಿಕೊಂಡು ಕುಂತಾಗ ನಮಗೆ ಮಳೆ ಬರದೇ ಇದ್ದಾಗ, ಸೊ ಬೆಳೆಗಳು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಬಳ್ಳಾರಿ ರಾಯಚೂರು ಸುತ್ತಮುತ್ತ ಎಲ್ಲ ಮಳೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಬೆಳೆಗಳೆಲ್ಲ ಒಣಕೊಂಡು ಹಾಳಾಗ್ತಾ ಇದಾವೆ. ಆದರೆ ಇಲ್ಲಿ ಮೇಕೆ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಮಾಡಿದಾಗ ಇರತಕ್ಕಂಥ ಮೇವನ್ನ ತಿಂದ್ಕೊಂಡು ಅವು ಮರಿಗಳನ್ನ ಹಾಕ್ತಿರ್ತತಿ. ಹಾಗಾಗಿ ನಿರಂತರವಾದ ಒಂದು ಆದಾಯವನ್ನು ಬರ್ತಕ್ಕಂಥದ್ದು ಆಡು ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು, ಕುರಿ ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು. ಎಲ್ಲೆಲ್ಲಿ ಹೆಚ್ಚಿನ ಸೌಲಭ್ಯ ನೀರಿದೆ, ಏತ ನೀರಾವರಿ ಅಥವಾ ಕಾಲುವೆ ನೀರಾವರಿ ಸೌಲಭ್ಯ ಇದೆ ಅಥವಾ ಕೊಳವೆ ನೀರಿನ ಸೌಲಭ್ಯ ಇದೆ, ಅಲ್ಲಿ ಕೃಷಿ ಹೊಂಡವನ್ನು ಮಾಡಿಕೊಂಡು ಈಗಾಗಲೇ ಕೃಷಿ ಇಲಾಖೆನವರು ರಿಯಾಯಿತಿ ಇದರಲ್ಲಿ ಸುಮಾರು 5 ವರ್ಷದ ಹಿಂದೆನೆ ಕೃಷಿ ಹೊಂಡಗಳನ್ನು ರೈತರಿಗೆ ಮಾಡಿಕೊಟ್ಟಿದ್ದಾರೆ ಒಣ ಬೇಸಾಯದಲ್ಲಿ. ಅಂತ ಸಂದರ್ಭದಲ್ಲಿ ನೀರು ಸಂಗ್ರಹಣೆ ಮಾಡಿಕೊಂಡು ಅಥವಾ ಕೃಷಿ ಹೊಂಡದಲ್ಲಿ ನೀರನ್ನು ಬಿಟ್ಟು ಅಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡಬಹುದು. ಅದರಲ್ಲಿ ರಾಹು, ಕಾಟ್ಲಾ, ಮೃಗಾಲು, ತೆಲಾಪೆ ಅಂತೇಳಿ ಅನೇಕ ಮೀನದ ತಳಿಗಳಿದ್ದಾವೆ, ಅವುಗಳನ್ನು ಕೂಡ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ವಿಧಾನ ಆಗಿದೆ. ಅದರ ಜೊತೆಗೆ ಎರೆಹುಳು ಕೃಷಿ. ಎರೆಹುಳು ಕೃಷಿ ಅಂದರೆ ರೈತನ ಮಿತ್ರ. ಸೊ ಕಸವನ್ನು ತಿಂದು ಹಿಕ್ಕಿ ಹಾಕ್ತಕ್ಕಂಥದ್ದು, ಅದನ್ನು ನಮ್ಮಲ್ಲಿ ಹೊಲದಲ್ಲಿ ಸಿಗತಕ್ಕಂಥ ಎಲ್ಲ ತ್ಯಾಜ್ಯಗಳನ್ನು ಒಂದು ಕುಪ್ಪಿನಲ್ಲಿ ಕುಪ್ಪಿ ಮಾಡಿ ತೊಟ್ಟಿ ಕಟ್ಕೊಂಡು ಅದರಲ್ಲಿ ಹಾಕಿ ಅದರ ಮೇಲೆ ಹೆಂಡೆ ರೆಡಿ ಹಾಕಿ ಎರೆಹುಳುಗಳನ್ನು ಬಿಟ್ಟಾಗ ಉತ್ತಮವಾಗಿರ್ತಕ್ಕಂಥ ಎರೆಹುಳು ಗೊಬ್ಬರ ಆಗುತ್ತೆ. ಎರೆಹುಳು ಕೃಷಿಯ ಒಂದು ಘಟಕವನ್ನು ಕೂಡ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸತಕ್ಕಂಥ ಒಂದು ವಿಧಾನ ಆಗಿದೆ. ಅದರ ಜೊತೆಗೆ ಅಜೋಲ ಕೃಷಿ, ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವ್ರು, ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಮತ್ತು ಭತ್ತವನ್ನು ಬೆಳೀತಕ್ಕಂಥ ರೈತರು ಅಜೋಲವನ್ನು ಒಂದು ಸಣ್ಣ ತಟ್ಟಿನಲ್ಲಿ 3-4 ಅಡಿ ಜಾಗದಲ್ಲಿ ಒಂದು 1/2 ಅಡಿ ಆಳದಲ್ಲಿ ಮಾಡಿಕೊಂಡು ಅಲ್ಲಿ ನೀರು ಬಿಟ್ಟು ಸಗಣಿ ರಾಡಿ ಹಾಕಿ ಅದಕ್ಕೊಂದು ಸ್ವಲ್ಪ ಮಣ್ಣನ್ನು ಹಾಕಿ ನಾವು ಒಂದು ಸ್ವಲ್ಪ ಒಂದು 100 ಗ್ರಾಂನಷ್ಟು ಅಜೋಲ ಬಿಟ್ಟರೆ ಒಂದು 15 ದಿವಸದಲ್ಲಿ ಸುಮಾರು 5-6 ಕೆಜಿ ಅಜೋಲ ಬೆಳೆಯುತ್ತೆ. ಸೊ ಅದನ್ನು ಕೋಳಿಗಳಿಗೆ ಆಹಾರ, ದನಕರುಗಳಿಗೆ ಆಹಾರ ಮತ್ತು ಭತ್ತದ ಗದ್ದೆಯಲ್ಲಿ ಕೂಡ ಅದನ್ನು ಬಿಡೋದ್ರಿಂದ ವಾತಾವರಣದಲ್ಲಿರತಕ್ಕಂಥ ಸುಮಾರು 78% ಸಾರಜನಕವನ್ನು ಭೂಮಿನಲ್ಲಿ ಸ್ಥಿರೀಕರಿಸಲಿಕ್ಕೆ ಅದು ಅನುಕೂಲ ಮಾಡುತ್ತೆ. ಅಜೋಲ ಕೃಷಿಯ ಘಟಕವನ್ನು ಕೂಡ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸತಕ್ಕಂಥ ಒಂದು ವಿಧಾನ ಆಗಿದೆ. ಅದಷ್ಟೇ ಅಲ್ಲದೆ ಬದುಗಳ ಮೇಲೆ ಬಹಳಷ್ಟು ನಾವು ರೈತರ ಹೊಲದಲ್ಲಿ ನೋಡ್ತಿರ್ತೀವಿ, ಬದುಗಳೆಲ್ಲ ಖಾಲಿ ಇರ್ತವೆ, ಬರೀ ಅಲ್ಲಿ ಹುಲ್ಲು ಬೆಳೆದಿರ್ತತೆ. ಅದರ ಬದಲು ಬದುಗಳ ಮೇಲೆ ನೆರಳು ಕಮ್ಮಿ ಕೊಡ್ತಕ್ಕಂಥ ಮರಗಳನ್ನು ಸೊ ನಾಟಿ ಮಾಡ್ತಕ್ಕಂಥದ್ದು, ಅದಕ್ಕೆ ನಾವು ಅರಣ್ಯ ಕೃಷಿ ಅಂತ ಹೇಳ್ತೀವಿ. ಅಥವಾ ನುಗ್ಗೆ ಇರ್ಬೋದು, ಕರ್ಬೇವಿರ್ಬೋದು, ಅಥವಾ ಹೆಬ್ಬೇವಿರ್ಬೋದು, ಅಥವಾ ಮಹಾಗಣಿ ಇರ್ಬೋದು, ಇಂಥವುಗಳನ್ನು ನಾವು ಅಳವಡಿಸಿಕೊಳ್ಳತಕ್ಕಂಥದ್ದು ಆಗಿದೆ. ಅದರ ಜೊತೆಗೆ ಹೈನುಗಾರಿಕೆ ಮಾಡಿದಾಗ, ಕುರಿ ಸಾಕಾಣಿಕೆ ಮಾಡಿದಾಗ, ಮೇಕೆ ಸಾಕಾಣಿಕೆ ಮಾಡಿದಾಗ ಮೇವು ಬಹಳ ಪ್ರಮುಖವಾಗಿ ಆಹಾರ ಬೇಕೇ ಬೇಕು. ಹಾಗಾಗಿ ಆ ಒಂದು ಇರತಕ್ಕಂಥ ಕ್ಷೇತ್ರದಲ್ಲಿ ಸುಮಾರು 10-15% ಕ್ಷೇತ್ರವನ್ನು ಮೇವಿಗಾಗಿ ಬೆಳೀಲಿಕ್ಕೆ ಕೂಡ ನಾವು ಮೀಸಲಾಗಿ ಇಟ್ಕೊಳ್ಬೇಕು. ಇವೆಲ್ಲ ವಿಧಾನಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಒಂದು ಸಂಪೂರ್ಣವಾಗಿರತಕ್ಕಂಥ ಸಮಗ್ರ ಕೃಷಿ ಪದ್ಧತಿ. ಹೌದೌದು, ಅಂದ್ರೆ ರೈತರಿಗೆ ವರ್ಷ ಪೂರ್ತಿ ಕೆಲಸವೂ ಸಿಕ್ತು ಮತ್ತು ಅವರಿಗೆ ಬೇಕಾದಂತಹ ಪರಿಕರಗಳು ಕೂಡ ಸಿಕ್ತು, ಜೊತೆಗೆ ಅವರ ಆದಾಯ ಕೂಡ ಇಲ್ಲಿ ಹೆಚ್ಚಾಗಲಿಕ್ಕೆ ಸಾಕಷ್ಟು ಅವಕಾಶಗಳು ಸಾಧ್ಯ ಇದೆ ಸರ್. ಇವೆಲ್ಲ ವಿಧಾನಗಳು, ಇವೆಲ್ಲ ವಿಧಾನಗಳನ್ನ ಸಮಗ್ರ ಕೃಷಿಯ ತತ್ವಗಳು ಅಥವಾ ವಿಧಾನಗಳು ಹೇಳ್ತೀವಿ. ಎಸ್ ಸರ್. ಈಗ ಸಮಗ್ರ ಕೃಷಿ ಮಾಡುವಂತಹ ಸಂದರ್ಭದಲ್ಲಿ ಸೂಕ್ತ ಬೆಳೆಗಳು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಾನು ಆಗ್ಲೇ ಹೇಳಿದೆ ಸರ್, ಇದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಸೊ ಬರೀ ವಿಧಾನಗಳನ್ನಷ್ಟೇ ನಾವು ಕೇಳಿದ್ರೆ ಅಷ್ಟೇ ಸಾಕಾಗೋದಿಲ್ಲ. ಸೊ ಆ ಸಮಗ್ರ ಕೃಷಿ ಪದ್ಧತಿಗೆ ಸೂಕ್ತವಾಗಿರ್ತಕ್ಕಂಥ ಬೆಳೆಗಳು, ನಾನು ಬೆಳೆ ಪದ್ಧತಿ ಎಂದೆ, ಬೆಳೆಗಳನ್ನು ಬೆಳೆ ಪದ್ಧತಿಯಲ್ಲಿ ಯಾವ ಬೆಳೆಗಳು ನಮ್ಮ ಕ್ಷೇತ್ರಕ್ಕೆ ಹೊಂದ್ಕೊಳ್ತಕ್ಕಂಥವನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ಆಗಿದೆ. ಸೊ ಹಾಗಾಗಿ ಇಲ್ಲಿಗೆ ನಮ್ಮ ಒಂದು ರಾಯಚೂರು ವಿಭಾಗ ಇರ್ಬೋದು ಅಥವಾ ಕೊಪ್ಪಳ ವಿಭಾಗ ಇರ್ಬೋದು ಅಥವಾ ಬಳ್ಳಾರಿ ವಿಭಾಗ ಇರ್ಬೋದು, ಆಯಾ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥ ಬೆಳೆಗಳನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿನ ವಾತಾವರಣಕ್ಕೆ, ಮಣ್ಣಿಗೆ, ಗುಣಧರ್ಮಕ್ಕೆ ಬೇಕು. ಎಸ್, ಆ ಬೆಳೆಗಳನ್ನು. ಉದಾಹರಣೆ ಹೇಳಬೇಕಂದ್ರೆ ಇಲ್ಲಿ ತೊಗರಿ ಬರುತ್ತೆ, ಮೆಣಸಿನಕಾಯಿ ಬರುತ್ತೆ, ಹತ್ತಿ ಬರುತ್ತೆ, ಸಜ್ಜೆ ಬರುತ್ತೆ, ಮತ್ತೆ ಅದರ ಜೊತೆಗೆ ನವಣೆಗಳು, ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥದ್ದನ್ನು ಬೆಳೆಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಎರಡನೇದು, ಇವಾಗ ದ್ವಿದಳ ಧಾನ್ಯಗಳಾದರೆ ತೊಗರಿ ಇರ್ಬೋದು ಅಥವಾ ಹೆಸರು, ಮುಂಗಾರಿನಲ್ಲಿ ಹೆಸರು, ಅಲಸಂದಿ ಮತ್ತು ಉದ್ದು, ಇದರ ಜೊತೆಗೆ ಈಗ ಆಗಸ್ಟ್ ತಿಂಗಳಲ್ಲಿ ಹುರುಳಿ ಬಿತ್ತಲಿಕ್ಕೆ ಭಾಳ ಸೂಕ್ತ, ಹುರುಳಿಗಳನ್ನು ಕೂಡ ದ್ವಿದಳ ಧಾನ್ಯಗಳನ್ನು ಬೆಳೀತಕ್ಕಂಥದ್ದು, ಇವು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಎಣ್ಣೆಕಾಳುಗಳ ಬೆಳೆಗಳು ಬಂದಾಗ ಸೂರ್ಯಪಾನವನ್ನು ಭಾಳ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಾರೆ ಇಲ್ಲಿ ರೈತರು. ಸೂರ್ಯಪಾನವನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಶೇಂಗಾವನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಔಡಲ ಮತ್ತು ಎಳ್ಳನ್ನು, ಇವು ಎಣ್ಣೆಕಾಳು ಬೆಳೆಗಳನ್ನು ಕೂಡ ನಾವು ಈ ಒಂದು ಸಮಗ್ರ ಕೃಷಿ ಪದ್ಧತಿಯ ಬೆಳೆ ಪದ್ಧತಿಗಳಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಈ ತೋಟಗಾರಿಕೆಗಳ ಬೆಳೆಗಳಿಗೆ ಬಂದಾಗ ಇಲ್ಲಿ ಬೆಳೀತಕ್ಕಂಥದ್ದು ಪ್ರಮುಖವಾಗಿ ನಾವು ನೋಡಿದಾಗೆ ಈಗ ಇಲ್ಲಿ ಅಂಜೂರ ಬೆಳೀತಿರ್ತಾರೆ, ಪೇರ್ಲಾ ಬೆಳೀತಿರ್ತಾರೆ, ಚಿಕ್ಕು ಬೆಳೀತಿರ್ತಾರೆ, ನೆಲ್ಲಿ ಬೆಳೀತಿರ್ತಾರೆ, ಹುಣಸೆ ಬೆಳೀತಿರ್ತಾರೆ, ಮತ್ತು ಇವಾಗ ನೇಲ್ ಹಣ್ಣಿಗೆ ಬಹಳ ಡಿಮ್ಯಾಂಡ್ ಇತ್ತು. ಸೊ ಅಂತ ನೇಲ್ ಹಣ್ಣನ್ನು ಕೂಡ ನಾವು ಹಣ್ಣಿನ ಬೆಳೆಗಳನ್ನಾಗಿ, ದಾಳಿಂಬೆ ಇವುಗಳನ್ನ ಕೂಡ ಆಯ್ಕೆ ಮಾಡ್ತಕ್ಕಂಥದ್ದು. ಇನ್ನು ಕರಿಬೇವು ನುಗ್ಗಿ, ಪ್ರತಿಯೊಬ್ಬರ ಮನೆಯಲ್ಲಿ ಒಗ್ಗರಣೆ ಕೊಡ್ಲಿಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ಕರಿಬೇವು. ಕರಿಬೇವನ್ನ ಒಂದು ಬದುವಿನಲ್ಲಿ ಕರಿಬೇವು, ಒಂದು ಬದುವಿನಲ್ಲಿ ನುಗ್ಗೆ, ಇನ್ನೊಂದು ಬದುವಿನಲ್ಲಿ ಹೆಬ್ಬೇವು, ಈ ತರ ನಾವು ಹಚ್ಕೊಳ್ಬೇಕಾಗತ್ತೆ. ಇನ್ನು ಅರಣ್ಯ ಮರಗಳಿಗೆ ಬಂದಾಗ ಕಡಿಮೆ ನೆರಳು ಕೊಡ್ತಕ್ಕಂಥದ್ದು ಹೆಬ್ಬೇವು ಇರ್ಬೋದು, ತೇಗ ಇರ್ಬೋದು, ಮತ್ತೆ ಲಿರಿಸಿಡಿ ಇರ್ಬೋದು. ಆದಷ್ಟು ರೈತರು ಸುಬಾಬಲನ್ನ ಜಾಸ್ತಿ ಹಾಕಬಾರ್ದು, ಅದು ಬೀಜ ಒಂದು ಹೊಲದಿಂದ ಒಂದು ಹೊಲಕ್ಕೆ ಹಬ್ಕೊಂಡು ಹೋಗುತ್ತೆ. ಆದ್ರೆ ಲಿರಿಸಿಡಿಯ ಅಥವಾ ಈ ಹೆಬ್ಬೇವು, ತೇಗ ಇಂಥವುಗಳನ್ನು ಅಥವಾ ಮಹಗನಿ ಇಂಥವುಗಳನ್ನು ನಾವು ಬದುಗಳ ಮೇಲೆ ಅರಣ್ಯ ಮರಗಳಂತೇಳಿ ಅಥವಾ ಅರಣ್ಯ ಕೃಷಿಗೆ ನಾವು ಅತಿ ಸೂಕ್ತವಾಗಿರ್ತಕ್ಕಂಥದ್ದು. ಇನ್ನು ಹುಲ್ಲಿನ ಬೆಳೆಗಳಿಗೆ ಬಂದಾಗ ಅಂದರೆ ನಾವು ಹೈನುಗಾರಿಕೆಯನ್ನು ಭಾಳ ಪ್ರಮುಖವಾಗಿ ಇಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ತೆಗೆದುಕೊಳ್ತೀವಿ. ಈಗ ಎಮ್ಮೆ ಸಾಕಾಣಿಕೆ ಮಾಡಿದರೆ ಅಥವಾ ಆಕಳ ಸಾಕಾಣಿಕೆ ಮಾಡಿದರೆ ಆಹಾರ ಅಂದರೆ ಮೇವು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ಯಾರ ಹುಲ್ಲು ಅಂತಕ್ಕಂಥದ್ದಿದೆ, ಗಿನ್ನಿ ಹುಲ್ಲು ಅಂತಕ್ಕಂಥದ್ದಿದೆ, ಸೂಪರ್ ನೇಪೇರ್ ಅಂತಕ್ಕಂಥದ್ದಿದೆ, ಮತ್ತು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಅಡಾಪ್ಟ್ ಮಾಡಿಕೊಂಡಿರ್ತಕ್ಕಂಥ COFS 31 ಅಂತಕ್ಕಂಥದ್ದು ಹುಲ್ಲು. ಬಹಳಷ್ಟು ಇಂತಹ ಹುಲ್ಲಿನ ತಳಿಗಳನ್ನು ಕೂಡ ರೈತರು ಅಲ್ಪ ಪ್ರಮಾಣದ ಕ್ಷೇತ್ರದಲ್ಲಿ ಬೆಳೀತಿರ್ತಾರೆ. ಅಲ್ಲಿ ಹುಲ್ಲುಗಾವಲು ಅಥವಾ ಹುಲ್ಲಿನ ಒಂದು ವಿಭಾಗ ಅಂತಕ್ಕಂಥದ್ದನ್ನು ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಹುಲ್ಲುಗಳನ್ನು ಮಾಡ್ತಾರೆ. ಉದಾಹರಣೆ, ಒಂದು ಎಕರೆ ನಾವು ಸುಪರ್ಣೇಪೇರ್ ಹಚ್ಕೊಂಡ್ರೆ ಸುಮಾರು 10 ಎಮ್ಮೆಗಳನ್ನು ವರ್ಷಕ್ಕೆ ನಾವು ಸಾಕಾಣಿಕೆ ಮಾಡಬಹುದು. ವರ್ಷವಿಡೀ ಹುಲ್ಲನ್ನು ಒಂದು ಎಕರೆಗೆ ಸುಮಾರು 200-250 ಟನ್ನಷ್ಟು ಮೇವನ್ನು ಕೊಡುತ್ತೆ ಸುಪರ್ಣೇಪೇರ್. ಸೊ ಹಾಗಾಗಿ ಆ ಹುಲ್ಲನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಇನ್ನು ತರಕಾರಿಗಳು ಬಂದಾಗ, ಸೊ ತರಕಾರಿಗಳ ಬೆಳೆಗಳಿಗೆ ಬಂದಾಗ ಮೆಣಸಿನಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಚವಳಿಕಾಯಿ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಮತ್ತೆ ಟೊಮೆಟೊ, ಈಗಾಗಲೇ ಟೊಮೆಟೊಗೆ ಸಿಕ್ಕಾಪಟ್ಟೆ ರೇಟ್ ಆಗಿತ್ತು, ಮತ್ತೆ ಈ ವಾರದಲ್ಲಿ ಬಹಳ ಕಡಿಮೆ ಆಗಿದೆ. ಸೊ ಟೊಮೆಟೊ ಇಂತಹ ತರಕಾರಿಗಳನ್ನ ನಮ್ಮ ಕ್ಷೇತ್ರಕ್ಕೆ ಬೆಳೀತಕ್ಕಂಥವನ್ನ ನಾವು ಆಯ್ಕೆ ಮಾಡ್ತಕ್ಕಂಥದ್ದು. ಇನ್ನು ಹೈನುಗಾರಿಕೆಗೆ ಬಂದಾಗ ನಾನು ಆಗಲೇ ಪದೇ ಪದೇ ಹೇಳಿದೆ, ಆಕಳ ಮತ್ತು ಎಮ್ಮೆ ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು, ಕುರಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಮೇಕೆ ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಈಗ ಜೇನು ಸಾಕಾಣಿಕೆ, ಎಲ್ಲೆಲ್ಲಿ ಹೂವಿನ ಬೆಳೆಗಳನ್ನ ರೈತರು ಬೆಳೀತಿರ್ತಾರೆ, ಸೂರ್ಯಕಾಂತಿ ಬೆಳೀತಕ್ಕಂಥದ್ದು, ಎಳ್ಳು ಬೆಳೀತಕ್ಕಂಥ ರೈತರು ಅಂಥವನ್ನ ಬೆಳೆದಾಗ ಜೇನು ಪೆಟ್ಟಿಗೆಗಳನ್ನು ಕೂಡ ನಾವು ಅಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಜೇನು ಅದರ ಒಂದು ಉಪಕಸುಬವಾಗಿ ಜೇನು ಸಾಕಾಣಿಕೆಯನ್ನು ನಾವು ಮಾಡ್ಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಈಗೇನು ನೌಕರಿಗಾರ ಮಕ್ಕಳು ಇರ್ಬೋದು ಅಥವಾ ಬಿಸ್ನೆಸ್ ಮಕ್ಕಳು ಇರ್ಬೋದು, ಹಕ್ಕಿಗಳನ್ನು ನೋಡಿರೋದಿಲ್ಲ. ನಾವೆಲ್ಲ ಸಣ್ಣಾಗಿರ್ತಾ ಗುಬ್ಬಿಗಳನ್ನು ಬಹಳಷ್ಟು ನೋಡ್ತಿದ್ವಿ. ಆದರೆ ಈಗ ಪ್ರೀತಿಯ ಹಕ್ಕಿಗಳನ್ನು ಕೂಡ ಲವ್ ಬರ್ಡ್ಸ್ ಅಂತ ಕರಿತೀವಿ, ಅವುಗಳನ್ನು ಕೂಡ ಸಾಕಾಣಿಕೆಯನ್ನು ಮಾಡ್ಕೊಳ್ಬಹುದು, ಹಾಬಿ ಮಾಡ್ಕೊಳ್ತಾರೆ. ಸೊ ಅಲ್ಲಿನೂ ಕೂಡ ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ಸಣ್ಣ ತಂತಿದು ಒಂದು ಬಾಕ್ಸ್ ಮಾಡಿಕೊಂಡು ಅಲ್ಲಿ ಲವ್ ಬರ್ಡ್ಸ್ ಅನ್ನ ಅಥವಾ ಪಾರಿವಾಳನ್ನ ಮೊಲವನ್ನ ಸಾಕಾಣಿಕೆಯನ್ನು ಕೂಡ ಮಾಡ್ಕೊಳ್ಬಹುದು. ಇವೆಲ್ಲ ಅದ್ರ ಜೊತೆಗೆ ಕಾಂಪೋಸ್ಟ್ ಮತ್ತು ಎರೆಹುಳು ಗೊಬ್ಬರದ ಘಟಕವನ್ನ ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕಡ್ಡಾಯವಾಗಿ ಅಳವಡಿಸಿಕೊಳ್ಳೇಬೇಕಾಗತ್ತೆ. ಯಾಕೆ ಅಂತಂದ್ರೆ ಹೊಲದಿಂದ ಬರ್ತಕ್ಕಂತ ಕಸಾನ ಮತ್ತು ಹೈನುಗಾರಿಕೆ ಘಟಕದಿಂದ ಬರ್ತಕ್ಕಂತ ತ್ಯಾಜ್ಯವನ್ನ ಬಳಸ್ಕೊಂಡು ಅತ್ಯುತ್ತಮವಾಗಿರ್ತಕ್ಕಂಥ ನಾವು ತಿಪ್ಪೆ ಗೊಬ್ಬರವನ್ನು ಮಾಡ್ಕೊಳ್ಬಹುದು ಮತ್ತು ಎರೆಹುಳು ಗೊಬ್ಬರವನ್ನು ಮಾಡ್ಕೊಳ್ಬಹುದು. ಇವೆಲ್ಲ ಸಮಗ್ರ ಕೃಷಿ ಪದ್ಧತಿಗೆ ಸೂಕ್ತವಾಗಿರ್ತಕ್ಕಂಥ ಬೆಳೆಗಳು. ಒಳ್ಳೆದು ಸರ್. ಅಂತಂದ್ರೆ ರೈತರ ಒಂದು ಸ್ವಲ್ಪ ಭೂಮಿನೂ ಕೂಡ ಅಲ್ಲಿ ಉಳಿಯಲಾರ್ದಂಗೆ, ಅದು ಅನಾವಶ್ಯಕವಾಗಿ ಹೋಗಲಾರ್ದಂಗೆ ರೈತ ಬಾಂಧವರು ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವು ಅಲ್ಲಿ ಮಾಡ್ಕೋಬಹುದು. ತಾವು ಹೇಳದಂಗೆ ಈಗ ಹೈನುಗಾರಿಕೆ ಇತ್ತಪ್ಪ ಅಂತಂದ್ರೆ ರೈತ ಬಾಂಧವರು ಈ ಒಂದು ಹಸಿರು ಹುಲ್ಲನ್ನ ಬೆಳ್ಕೊಳ್ಬಹುದು, ಮನೆಗೆ ಬೇಕಾದಂತಹ ವಸ್ತುಗಳನ್ನ ಅಂಗಳದಲ್ಲಿ ಅವರು ಅದನ್ನು ಮಾಡ್ಕೋಬೇಕು. ಅದಕ್ಕೆ ಒಂದಕ್ಕೊಂದು ಪೂರಕವಾಗಿರುವಂತಹ ಒಂದು ಚಟುವಟಿಕೆಗಳನ್ನ ನಾವು ಹಮ್ಮಿಕೊಳ್ಬೇಕಾಗುತ್ತೆ ಸರ್. ವಾತಾವರಣ ತಕ್ಕಂತೆ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು, ನಮ್ಮ ಭೂಮಿಯ ಗುಣಧರ್ಮ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ. ಜೊತೆಗೆ ಈಗ ಮುಖ್ಯವಾಗಿ ನಮ್ಮ ಎರಡು ಕಡೆ ಅಚ್ಚುಕಟ್ಟು ಪ್ರದೇಶವಿರುವಂತಹ ಒಂದು ಭೂಮಿ ನಮ್ದು, ಕೃಷ್ಣ ಮತ್ತೆ ತುಂಗಭದ್ರಾ. ಇಲ್ಲಿ ಸೂಕ್ತವಾದಂತಹ ಒಂದು ಸಮಗ್ರ ಕೃಷಿ ಮಾದರಿಗಳು ರೈತ ಬಾಂಧವರಿಗೂ ಸರ್, ಇದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಸರ್. ನಾವೆಲ್ಲ ವಿಧಾನಗಳನ್ನು ಹೇಳಿದ್ವಿ, ಬೆಳೆ ಪದ್ಧತಿಗಳನ್ನು ಹೇಳಿದ್ವಿ, ವಿವಿಧ ಪದ್ಧತಿಗಳನ್ನು ಉಪಕಸಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ, ಅದನ್ನು ಯಾವ ರೀತಿಯಲ್ಲಿ ಕಾಂಬಿನೇಷನ್ ಅಂದರೆ ನಾವು ಸೇರಿಸ್ಕೊಂಡು ಮಾಡಬೇಕು ಒಂದು ಕ್ಷೇತ್ರದಲ್ಲಿ ಅನ್ನೋದು, ಅದಕ್ಕೆ ನಾವು ಮಾದರಿ ಅಂತ ಹೇಳ್ತಾರೆ. ಒಂದು ಒಣ ಭೂಮಿ ಇದೆ, ನಾವು ಯಾಕೆ ಸಮಗ್ರ ಹೇಗೆ ಮಾಡೋದು, ಹೇಗೆ ಮಾಡಬೇಕು, ನೀರಾವರಿ ಇದೆ ಅದಕ್ಕೆ ಬೇರೆ ಮಾದರಿ ಯಾವ ಥರ ಮಾದರಿ ಮಾಡಬೇಕು ಅಂತ ಕೇಳ್ತಿರ್ತಾರೆ. ಉದಾಹರಣೆ ಹೇಳಬೇಕಂದ್ರೆ ಬೆಳೆಗಳ ಜೊತೆಗೆ, ಅಂದರೆ ಪ್ರಮುಖವಾಗಿ ನಮ್ಮ ಒಂದು ಕ್ಷೇತ್ರದಲ್ಲಿ ಬೆಳೆಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ, ಅದರ ಜೊತೆಗೆ ಹೈನುಗಾರಿಕೆ ಒಂದು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಎರೆಹುಳ ಗೊಬ್ಬರ ತಯಾರಿಕೆ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಕೃಷಿ ಅರಣ್ಯವನ್ನು ಮಾಡ್ತಕ್ಕಂಥದ್ದು ಒಂದು ಮಾದರಿ. ಹೌದು, ಸೊ ಇವು ಎಷ್ಟು ಘಟಕಗಳನ್ನು ಸೇರ್ಕೊಂಡ್ರೆ ಒಂದು ಮಾದರಿ ಅಂತೇವೆ. ಇನ್ನೊಂದು ಎರಡನೇ ಮಾದರಿ ಅಂತಂದ್ರೆ ಬೆಳೆಗಳ ಉತ್ಪಾದನೆ ಜೊತೆಗೆ ಜೇನು ಸಾಕಾಣಿಕೆ, ಅದರ ಜೊತೆಗೆ ಜೀವರಸಸಾರ ಘಟಕ ಅಂತ ಕರಿತೀವಿ ನಾವು, ಜೀವಸಾರ ಘಟಕ ಅಂತೇಳಿ. ಸೊ ಅದನ್ನು ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಹೈನುಗಾರಿಕೆ ಮಾಡ್ಕೊಂಡಿರ್ತಾರೆ ಆಕಳ ಅಥವಾ ಎಮ್ಮೆ ಸಾಕಾಣಿಕೆ ಮಾಡ್ತಾರೆ, ಆ ಒಂದು ಹಕ್ಕಿಯಿಂದ ಬರ್ತಕ್ಕಂಥದ್ದು ಸಗಣಿ ಮತ್ತು ತೊಟ್ಟೆಯನ್ನು ತೊಳೆದಿರ್ತಕ್ಕಂಥದ್ದನ್ನು ಬಂದು ಒಂದು ಸಿಮೆಂಟ್ ತೊಟ್ಟಿನಲ್ಲಿ ಸಂಗ್ರಹಣೆ ಮಾಡಿಕೊಂಡು ಅಲ್ಲಿ ಕಳಿಲಿಕ್ಕೆ ಬಿಟ್ಟು ಅದರಿಂದ ಪಕ್ಕದಲ್ಲಿ ಇನ್ನೊಂದು ತೊಟ್ಟಿನ ಮಾಡಿಕೊಂಡು ಅದರಲ್ಲಿ ಸೋಸಿ ಬಂದಿರತಕ್ಕಂಥದ್ದು ಜೀವರಸಸಾರ ಘಟಕ ಅಂತ ಕರಿತೀವಿ. ಅದನ್ನು ನಾವು ಬೆಳೆಗಳಿಗೆ ಹನಿ ನೀರಾವರಿ ಮುಖಾಂತರ ಬಳಸಲಿಕ್ಕೆ ಅದು ಜೀವರಸಾರ ಘಟಕ ಇದನ್ನು ಕೂಡ ಮಾಡ್ಕೊಳ್ಬೋದು. ಅದರ ಜೊತೆಗೆ ಎರೆಹುಳ ಗೊಬ್ಬರದ ಘಟಕವನ್ನು ಕೂಡ ಮಾಡ್ತಕ್ಕಂಥದ್ದು ಎರಡನೇ ಮಾದರಿ. ಮೂರನೇ ಮಾದರಿ ಅಂತಂದರೆ ಬೆಳೆಗಳ ಜೊತೆಗೆ ಹೈನುಗಾರಿಕೆ, ಜೇನು ಸಾಕಾಣಿಕೆ, ಜೀವಸಾರ ಘಟಕ, ಎರೆಹುಳ ಗೊಬ್ಬರ ತಯಾರಿಕೆ, ಅದರ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಸೇರಿಸ್ತಕ್ಕಂಥದ್ದು, ಅದರ ಜೊತೆಗೆ ತರಕಾರಿ ಬೆಳೆಗಳು, ಸೊಪ್ಪಿನ ಬೆಳೆಗಳು ಇರ್ಬೋದು, ಟೊಮೆಟೊ, ಬದನೆಕಾಯಿ ಅಥವಾ ಮೆಂತೆ ಪಲ್ಲೆ, ಕೊತ್ತಂಬರಿ ಪಲ್ಲೆ ಅಥವಾ ಸಬ್ಬಕ್ಕಿ ಪಲ್ಲೆ ಅಥವಾ ಹರಿವಿ ಪಲ್ಲೆ, ಈ ಥರಗಳನ್ನು ಬೆಳೀತಕ್ಕಂಥದ್ದು. ಅದರ ಜೊತೆ ಜೊತೆಗೇ ಕೃಷಿ ಅರಣ್ಯ ಬದುಗಳ ಮೇಲೆ ವಿವಿಧ ನೆರಳು ಕಮ್ಮಿ ಕೊಡ್ತಕ್ಕಂಥ ಮರಗಳನ್ನು ಮಾಡ್ತಕ್ಕಂಥದ್ದು, ಇವನ್ನೆಲ್ಲ ಸೇರಿಸಿ ಇನ್ನೊಂದು ಮಾದರಿ. ಇನ್ನೊಂದು ನಾಲ್ಕನೇ ಮಾದರಿ ಅಂತಂದರೆ ಬೆಳೆಗಳ ಜೊತೆಗೆ ಹೈನುಗಾರಿಕೆ, ಜೇನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೀವಸಾರ ಘಟಕ, ಎರೆಹುಳ ಗೊಬ್ಬರ ತಯಾರಿಕೆ, ತೋಟಗಾರಿಕೆ, ತರಕಾರಿ ಬೆಳೆಗಳು ಮತ್ತು ಕೃಷಿ ಅರಣ್ಯ, ಇದು ಇಷ್ಟನ್ನು ಸೇರಿಸ್ಕೊಂಡು ಮಾಡ್ತಕ್ಕಂಥದ್ದನ್ನು ಕೂಡ ಒಂದು ಮಾದರಿ ಅಂತೇವೆ. ಹೀಗಾಗಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಈ ಒಂದು ನಾಲ್ಕು ಥರದ ಮಾದರಿಗಳನ್ನು ನಾವು ಈಗ ಅಲ್ಲೇ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಸರ್, ಬಹಳಷ್ಟು ಸಂತೋಷ ಆಗುತ್ತೆ, ಯಾಕಂತಂದರೆ ರೈತ ಬಾಂಧವರು ಈ ಪದ್ಧತಿಗಳನ್ನು ಸುಮಾರು ಜನ ನಮ್ಮನ್ನು ನೋಡಿ ಅನುಕರಣೆ ಮಾಡಿ ನಮ್ಮ ವಿಶ್ವವಿದ್ಯಾಲಯದ ಒಂದು ತಜ್ಞರನ್ನು ಭೇಟಿಯಾಗಿ ಇಲ್ಲಿರುವಂಥ ಮಾದರಿಗಳನ್ನು ವೀಕ್ಷಣೆ ಮಾಡಿ ತಮ್ಮ ಒಂದು ಕ್ಷೇತ್ರದಲ್ಲಿ ಅನುಕರಣೆ ಮಾಡಿಕೊಂಡು ಒಳ್ಳೆಯ ಲಾಭವನ್ನು ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ತಾವು ಹೇಳಿದಂಥ ಒಂದು ಪದ್ಧತಿಗಳನ್ನು ರೈತ ಬಾಂಧವರು ಅನುಸರಿಸಿದ್ದೇ ಆದರೆ ಒಳ್ಳೆಯ ರೀತಿಯಿಂದ ಆದಾಯವನ್ನು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಜೊತೆಗೆ ನಮ್ಮದಾದಂಥ ಒಂದು ಮಾದರಿ ಇದೆ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಮಗ್ರ ಬೇಸಾಯ ತಾಕು ಅಂತ ಹೇಳ್ಬಿಟ್ಟು, ಇದು ರೈತ ಬಾಂಧವರಿಗೆ ಎಷ್ಟು ಪ್ರಮಾಣದಲ್ಲಿ ಲಾಭ ಮಾಡಿಕೊಡ್ತದೆ? ಯಾಕಂತಂದರೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ 2013 ತಾವು ಹೇಳಿದ ಹಾಗೆ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಪರಿಚಯಿಸಿದ್ದು, ಇದು ಯಾವ ರೀತಿಯಾಗಿ ಲಾಭವನ್ನು ತಂದುಕೊಡ್ತಾ ಇದೆ? ಸೊ ಇದು ಬರೀ ಹೇಳೋದಷ್ಟೇ ಅಲ್ಲ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಒಂದು ಸಂಶೋಧನಾ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಬಿ ಕೆ ದೇಸಾಯಿ ಸಾಹೇಬ್ರವರು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ 10 ಸಂಶೋಧನಾ ಕೇಂದ್ರಗಳಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಮಾದರಿಯ ತಾಕಗಳನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಅಲ್ಲಿರ್ತಕ್ಕಂಥ ಆಯಾ ಕೇಂದ್ರದಲ್ಲಿರ್ತಕ್ಕಂಥ ವಿಜ್ಞಾನಿಗಳ ಸಹಯೋಗದಲ್ಲಿ ಒಂದು ಉತ್ತಮವಾದ ಮಾದರಿಗಳನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಹೇಳಬೇಕು ಅಂತಂದರೆ ಬೆಳೆಗಳ ಜೊತೆಗೆ ತೋಟಗಾರಿಕೆ ಇರ್ಬೋದು, ಅದರ ಜೊತೆಗೆ ಆಕಳು ಸಾಕಾಣಿಕೆ ಇರ್ಬೋದು, ಅದರ ಜೊತೆಗೆ ಆಡಿನ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಮತ್ತು ಎರೆಹುಳ ಗೊಬ್ಬರದ ತೊಟ್ಟಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಜೀವರಸಸಾರ ಘಟಕವನ್ನು ಮಾಡಿರ್ತಕ್ಕಂಥದ್ದು, ಅದರ ಜೊತೆಗೆ ಒಂದು ಮೇವಿನ ಘಟಕವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ಬದುಗಳ ಸುತ್ತಲೂ ಸಾಗುವಾನಿ ಇರ್ಬೋದು ಅಥವಾ ಗ್ಲಿರಿಸಿಡಿಯ ಇರ್ಬೋದು ಅಥವಾ ತೋಟಗಾರಿಕೆಯಲ್ಲಿ ಪೇರ್ಲಾ ಇರ್ಬೋದು, ಆಯಾ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥದ್ದು ಪೇರ್ಲಾ ಅಥವಾ ಅಂಜೂರ, ಇಂಥವುಗಳನ್ನು ಮಾಡಿರ್ತಕ್ಕಂಥ ಮಾದರಿಗಳನ್ನು ವಿವಿಧ ಕೇಂದ್ರಗಳಲ್ಲೂ ಕೂಡ ಅದು ಮಾಡಿದ್ದಾಗಿದೆ. ಸೊ ಉದಾಹರಣೆ ನಾವು ಹೇಳಬೇಕು ಅಂದರೆ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಅಧೀನದಲ್ಲಿ ಬರ್ತಕ್ಕಂಥ ಕೃಷಿ ಸಂಶೋಧನಾ ಕೇಂದ್ರ ಸಿರಗುಪ್ಪದಲ್ಲಿ ಈಗ ಅಖಿಲ ಭಾರತ ಸಮಗ್ರ ಕೃಷಿ ಪದ್ಧತಿ ಯೋಜನೆ ಅಂತಕ್ಕಂಥದ್ದು ಒಂದು ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಸೊ ಅಲ್ಲಿದ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋದಾದರೆ, ನಾವು 2010-11 ಇಸ್ವಿನಲ್ಲಿ ನಾವು ಒಂದು ಸಮಗ್ರ ಕೃಷಿ ಪದ್ಧತಿಯ ಮಾದರಿಯನ್ನು ಅಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಏನು ಅಂತಂದರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೆಳೆ ಪದ್ಧತಿ ಅಂದರೆ ಭತ್ತದ ನಂತರ ಭತ್ತ, ಭತ್ತದ ನಂತರ ಪಿಳ್ಳೆ ಪಿಸರೆ ಅಂತಕ್ಕಂಥದ್ದು. ಏಕ ಬೆಳೆ ಪದ್ಧತಿ ಜಾಸ್ತಿ, ಏಕ ಬೆಳೆ ಪದ್ಧತಿ ಭತ್ತ ಇತ್ತು. ಅದಕ್ಕೆ ಅದಕ್ಕೆ ನಾವೇನು ಮಾಡಿದ್ವಿ, ಪಿಳ್ಳೆ ಪಿಸರಿ ಅಂತಕ್ಕಂಥದ್ದನ್ನು ಮೂರನೇ ಬೆಳೆಯಾಗಿ ಮಾಡ್ತಕ್ಕಂಥ ಒಂದು ಬೆಳೆಯನ್ನು ಅಳವಡಿಸ್ಕೊಂಡ್ವಿ. ಅದರ ಜೊತೆಗೆ ಮುಂಗಾರಿನಲ್ಲಿ ಮೆಕ್ಕೆಜೋಳ, ಹಿಂಗಾರಿನಲ್ಲಿ ಕಡಲೆ, ಮತ್ತು ಬೇಸಿಗೆನಲ್ಲಿ ಎಳ್ಳು ಅಂತಕ್ಕಂಥ ಪದ್ಧತಿಯನ್ನು ಕೂಡ ಬೆಳೆ ಪದ್ಧತಿಯನ್ನು ಅಳವಡಿಸಿ ಬೆಳೆ ಪರಿವರ್ತನೆ ಆಯಿತು. ಅದಷ್ಟೇ ಅಲ್ಲದೆ ಈಗ ಹೆಬ್ಬೇವು, ಭಾಳಷ್ಟು ಜನರಲ್ಲಿ ಹೆಬ್ಬೇವನ್ನು ಬೆಳಿಬೇಕು ಅಂತಕ್ಕಂಥದ್ದು ಬಂದಿತ್ತು. ಹೆಬ್ಬೇವನ್ನು ಅದ್ರ ಜೊತೆಗೇ ಮುಂಗಾರಿನಲ್ಲಿ ನವಣೆ ಮತ್ತು ಹಿಂಗಾರಿನಲ್ಲಿ ಕಡ್ಲಿ ಬೆಳೀತಕ್ಕಂಥ ಒಂದು ಮಾದರಿಯನ್ನು ಕೂಡ ಅಳವಡಿಸಿದೆ. ಅಂದರೆ ಒಂದು 1650 m² ಮಾಡಿದ್ವಿ, ಮತ್ತೊಂದು 2100 m² ಮೆಕ್ಕೆಜೋಳ, ಕಡಲೆ ಮತ್ತು ಎಳ್ಳು ಅಂತಕ್ಕಂಥ ಪದ್ಧತಿಯನ್ನು ಮಾಡಿದ್ದೀವಿ. ಇನ್ನೊಂದು 1600 m² ಹೆಬ್ಬೇವು, ಅದರ ಜೊತೆಗೇ ಮುಂಗಾರಿನಲ್ಲಿ ನವಣೆ ಮತ್ತು ಹಿಂಗಾರಿನಲ್ಲಿ ಕಡ್ಲಿ ಬೆಳೀತಕ್ಕಂಥದ್ದನ್ನು ಮಾಡಿದ್ದೀವಿ. ಇನ್ನೊಂದು 1750 m² ಜಾಗದಲ್ಲಿ ಸೊ ಅಲ್ಲಿ ಬಿಟಿ ಹತ್ತಿಯನ್ನು ಬೆಳೆದು, ಮತ್ತೆ ಬೇಸಿಗೆನಲ್ಲಿ ಈ ಒಂದು ಉದ್ದನ್ನ ಬೆಳೀತಕ್ಕಂಥ ಬೆಳೆ ಪದ್ಧತಿಗಳು, 4 ತರದ ಬೆಳೆ ಪದ್ಧತಿಗಳನ್ನು ಕೂಡ ನಾವು ಅಲ್ಲಿ ಅಳವಡಿಸಿದ್ದೇವೆ. ಅದಷ್ಟೇ ಅಲ್ಲದೆ 1/2 ಎಕರೆನಲ್ಲಿ ತೋಟಗಾರಿಕೆ ಬೆಳೆಗಳು, ಅಲ್ಲಿ ಸಪೋಟ ಇದೆ, ಮತ್ತೆ ಪಪ್ಪಾಯ ಇದೆ, ಅದರ ಜೊತೆ ನುಗ್ಗೆ ಇದೆ, ಕರಿಬೇವಿದೆ. ಅವು ಅದರ ಮಧ್ಯೆ ಉಳಿದಿರ್ತಕ್ಕಂಥ ಖಾಲಿ ಜಾಗದಲ್ಲಿ ಮುಂಗಾರಿನಲ್ಲಿ ಚೆಂಡು ಮತ್ತು ಹಿಂಗಾರಿನಲ್ಲಿ ತರಕಾರಿಗಳನ್ನು ಬೆಳೆತಕ್ಕಂಥ ಒಂದು ಮಾದರಿಯನ್ನು ಕೂಡ ಅಳವಡಿಸಿಕೊಂಡಿದ್ದೇವೆ. ಇದಷ್ಟೇ ಅಲ್ಲದೆ ಇದರಿಂದ ಬರ್ತಕ್ಕಂಥ ಕಿಚನ್ ಗಾರ್ಡನ್ ಅಂತ ಕರಿತೀವಿ, ಅಂದ್ರೆ ಕೈತೋಟ, ಪೌಷ್ಟಿಕ ಕೈತೋಟ ಅಂತ ಕರಿತೀವಿ. ಸೊ ಅಲ್ಲಿ ವಿವಿಧವಾಗಿರ್ತಕ್ಕಂಥ ಸೊಪ್ಪುಗಳು, ಕೊತ್ತಂಬರಿ, ಮೆಂತೆ, ಪಾಲಕ್ಕು, ಮತ್ತೆ ಹರವೆ ಪಲ್ಯ, ಅದನ್ನೆಲ್ಲ ರಾಜಗಿರಿ ಪಲ್ಯ ಅಂತ ಕರಿತೀವಿ, ಇವುಗಳನ್ನು ಮಾಡ್ತಕ್ಕಂಥದ್ದನ್ನ, ಮತ್ತು ಅಲ್ಪ ಪ್ರಮಾಣದಲ್ಲಿ ತರಕಾರಿಗಳನ್ನು, ಬದನೆ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಚೌಳಿಕಾಯಿ ಇರ್ಬೋದು, ಇವುಗಳನ್ನು ಮಾಡ್ತಕ್ಕಂಥದ್ದು. ಇದರಿಂದ ಬರ್ತಕ್ಕಂಥ ಇದರ ಜೊತೆಗೆ ಒಂದು 2 ಆಕಳುಗಳನ್ನು ಸಾಕಾಣಿಕೆ ಮಾಡಿರ್ತಕ್ಕಂಥದ್ದು, ಮತ್ತು 5 ಹೆಣ್ಣು 1 ಗಂಡು ಶಿರೋಯಿ ಮೇಕೆಗಳನ್ನು ಮಾಡಿರ್ತಕ್ಕಂಥದ್ದು. ಸೊ ಇದು ಅಷ್ಟೇ ಅಲ್ಲದೆ ಈ ಹೊಲದಿಂದ ಬರ್ತಕ್ಕಂಥ ಎಲ್ಲ ಕಸಗಳನ್ನು ಪುನರ್ಬಳಕೆಗಾಗಿ ಎರೆಹುಳು ತೊಟ್ಟಿ ಮತ್ತು ಕಾಂಪೋಸ್ಟನ್ನು, ಎನ್ರಿಚ್ಡ್ ಕಾಂಪೋಸ್ಟ್ ಅಂತ ಕರಿ, ಸಂಪತ್ಭರಿತವಾಗಿರ್ತಕ್ಕಂಥ ಕಾಂಪೋಸ್ಟ್ ತೊಟ್ಟಿಯನ್ನು ಕೂಡ ನಾವು ಅಲ್ಲಿ ಮಾಡಿದ್ದೇವೆ. ಅಲ್ಲದೆ ಒಂದು ಕುಟುಂಬ ವಾಸಿಸಲಿಕ್ಕೆ ಮನೆಯನ್ನು ಕೂಡ ಅಲ್ಲಿ ಕಟ್ಟಿಸಿದ್ದೇವೆ. ಸೊ ಅದರ ಪಕ್ಕದಲ್ಲಿ ಎರೆಹುಳು ತೊಟ್ಟಿ ಇದೆ, ಅದರ ಪಕ್ಕದಲ್ಲಿ ಕಾಂಪೋಸ್ಟ್ ತೊಟ್ಟಿ ಇದೆ, ಮತ್ತು ಒಂದು ಸಣ್ಣ ಕೃಷಿ ಹೊಂಡ ಇದೆ, 35 ಅಡಿ ಉದ್ದ ಮತ್ತು 25 ಅಡಿ ಅಗಲ ಮತ್ತು 9 ಅಡಿ ಆಳ ಇರತಕ್ಕಂಥ ಒಂದು ಕೃಷಿ ಹೊಂಡನೂ ಕೂಡ ಮಾಡಿದ್ದೇವೆ. ಸೊ ಬದುವಿನ ಸುತ್ತಲೂ ಕೂಡ ಸುಮಾರು ಸಾಗುವಾನಿ ಮರಗಳನ್ನು ಹಚ್ಚಿದ್ದೇವೆ, ಗ್ಲಿರ್ಸಿಡಿಯ ಗಿಡಗಳನ್ನು ಕೂಡ ಹಚ್ಚಿದ್ದೇವೆ. ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಕೋಳಿ ಸಾಕಾಣಿಕೆಯನ್ನು ಮೊದಲು ಮಾಡ್ತಿದ್ವಿ, ಕೋಳಿ ಸಾಕಾಣಿಕೆಯನ್ನೆಲ್ಲ ಮಾಡ್ತಾ ಇಲ್ಲ. ಸೊ ಮೇಕೆ ಸಾಕಾಣಿಕೆ, ಆಕಳ ಸಾಕಾಣಿಕೆ ಇವನ್ನೆಲ್ಲ ಮಾಡಿದ್ರಿಂದ ನಮಗೆ ವರ್ಷಕ್ಕೆ ಸುಮಾರು 244,650 rupees 2.5 ಎಕರೆಗೆ ನಾವು ನಿವ್ವಳ ಲಾಭವನ್ನು ತೆಗೆದುಕೊಳ್ತಾ ಇದ್ದೀವಿ. ಒಂದು ಹೆಕ್ಟರ್ಗೆ ಅಂದ್ರೆ 2.5 ಎಕರೆನಲ್ಲಿ. ಸೊ ಇವೆಲ್ಲ ಪದ್ಧತಿಗಳನ್ನು, ಬಟ್ ರೈತರು ಅದೇ 2 ಎಕರೆನಲ್ಲಿ ಕೇವಲ ಒಂದೇ ಬೆಳೆ ಹಾಕಿದ್ರೆ ಇಷ್ಟು ಲಾಭ ಬರಂಗಿಲ್ಲ. ಹಾಗಾಗಿ ಅವರಿಗೆ ಸುಮಾರು ಒಂದು 50,000-60,000 rupees ಇಳಿತ ಅಂದ್ರೆ, ನಾವಿಲ್ಲಿ 244,650 rupees ನಾವು ತೆಗಿತೀವಿ ಅಂತಂದ್ರೆ ರೈತರ ಆರ್ಥಿಕ ಮಟ್ಟ ದ್ವಿಗುಣ ಅಲ್ಲ, ತ್ರಿಗುಣಗೊಳಿಸಲು ಕೂಡ ಈ ಸಮಗ್ರ ಅವಕಾಶ ಇದೆ ಅಂತಕ್ಕಂಥದ್ದು. ಸೊ ಇದ್ರ ಜೊತೆಗೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಸಂಶೋಧನಾ ನಿರ್ದೇಶಕರು ಕೂಡ ಒಂದು 2.5 ಎಕರೆನಲ್ಲಿ ಉತ್ತಮವಾಗಿರ್ತಕ್ಕಂಥ ಮಾದರಿಯನ್ನು ರಾಯಚೂರು ಕೇಂದ್ರದಲ್ಲಿ. ಸೊ ಒಂದು 2.5 ಎಕರೆನಲ್ಲಿ ಉತ್ತಮವಾಗಿರ್ತಕ್ಕಂಥ ಮಾದರಿಯನ್ನು ಕೂಡ ಮಾಡಿದ್ದಾರೆ. ಸೊ ಅಲ್ಲಿ ಮುಂಗಾರಿನಲ್ಲಿ ಸ್ವೀಟ್ ಕಾರ್ನು, ಹಿಂಗಾರಿನಲ್ಲಿ ಮತ್ತೆ ಅದರ ಪಕ್ಕದಲ್ಲಿ ಬಿಟಿ ಹತ್ತಿಯನ್ನು ಮಾಡಿದ್ದಾರೆ, ಮಲ್ಲಿಗೆಯನ್ನು ಮಾಡಿದ್ದಾರೆ, ಅದರ ಜೊತೆಗೆ ತರಕಾರಿಗಳನ್ನು ಮಾಡಿದ್ದಾರೆ, ಆಮೇಲೆ ಸಪೋಟ ಇದೆ, ಗಾವಾ ಇದೆ ಅಂದರೆ ಪೇರ್ಲ ಇದೆ. ಸೊ ಇವುಗಳನ್ನು ಕೈತೋಟವನ್ನು ಮಾಡಿದ್ದಾರೆ, ವರ್ಮಿ ಕಾಂಪೋಸ್ಟ್ ಮಾಡಿದ್ದಾರೆ, ಎರೆಹುಳು ತೊಟ್ಟಿಯನ್ನು ಮಾಡಿದ್ದಾರೆ, ಅದರ ಜೊತೆಗೆ ಮೇಕೆ ಸಾಕಾಣಿಕೆಯೂ ಕೂಡ ಇದೆ, ಆಕಳು ಸಾಕಾಣಿಕೆಯನ್ನು ಕೂಡ, ಬದುಗಳ ಸುತ್ತಲೂ ಸಾಗುವಾನಿ ಮರಗಳನ್ನು ಹಚ್ಚಿರ್ತಕ್ಕಂಥದ್ದು, ತೆಂಗಿನ ಮರಗಳನ್ನು ಮಾಡಿರ್ತಕ್ಕಂಥದ್ದು, ಮತ್ತು ಅದಷ್ಟೇ ಅಲ್ಲದೆ ಒಂದು ಪ್ರೊಟೆಕ್ಟೆಡ್ ಸಂರಕ್ಷಿತ ಕೃಷಿಯನ್ನು ಕೂಡ ಒಂದು ಪಾಲಿ ಹೌಸನ್ನು ಮಾಡಿಕೊಂಡಿರ್ತಕ್ಕಂಥದ್ದು, ಕೃಷಿ ಹೊಂಡವನ್ನು ಮಾಡ್ತಕ್ಕಂಥದ್ದು, ಕೃಷಿ ಹೊಂಡದ ಮೇಲೆ ಒಂದು ಸಣ್ಣದ ಒಂದು ಡಬ್ಬಿ ತರದ್ದು ಮನೆಯನ್ನು ಮಾಡಿ ಅದರಲ್ಲಿ ಕೋಳಿ ಮತ್ತು ಮೊಲ ಸಾಕಾಣಿಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು, ಇದು ಉತ್ತಮವಾಗಿರ್ತಕ್ಕಂಥ ಮಾದರಿ. ಇದರಲ್ಲಿ ಸುಮಾರು 2.5-3 lakh rupees ಲಾಭವನ್ನು ತೆಗೆಯುವಂತ ಒಂದು ಪರಿಸ್ಥಿತಿಯನ್ನು ನಾವು ಈ ಸಮಗ್ರ ಕೃಷಿ ಪದ್ಧತಿ ಇದೇ ಮಾದರಿಯನ್ನು ತಮ್ಮ ಕ್ಷೇತ್ರದಲ್ಲಿ ಅನುಸರಿಸಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ಬಹಳಷ್ಟು ರೈತರು ಈಗಾಗಲೇ ನಾನಾಗಲೇ ಹೇಳಿದಂಗೆ ಪ್ರತಿ ವರ್ಷ ನಮ್ಮ ವಿಶ್ವವಿದ್ಯಾಲಯದಿಂದ ಹಮ್ಮಿಕೊಳ್ಳುವ ಕೃಷಿ ಮೇಳದಲ್ಲಿ ಬಂದಿರತಕ್ಕಂಥ ರೈತರು ಆ ಮಾದರಿಯನ್ನು ನೋಡಿಕೊಂಡು ರೈತರು ಕೂಡ ಅದನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಕೈ ತುಂಬ ಕೆಲಸ, ಜೀಪ್ ತುಂಬ ಹಣ ಕೊಡುವಂತಹ ಒಂದು ಪದ್ಧತಿ ಯಾವ್ದಿತ್ತು ಅಂತಂದ್ರೆ ಅದು ಸಮಗ್ರ ಕೃಷಿ ಪದ್ಧತಿ. ಹೌದೌದು, ಒಳ್ಳೇದು ಸರ್. ಏನ್ ಹೇಳ್ತೀರಿ ರೈತ ಬಾಂಧವರಿಗೆ ಕೊನೆಯದಾಗಿ, ಸಮಗ್ರ ಕೃಷಿ ಯಾಕೆ ಮಾಡಬೇಕು, ಮಾಡೋದ್ರಿಂದ ಹೇಗೆ ಅನುಕೂಲ ಆಗುತ್ತೆ ಅಂತ ಒಂದು ನಿಮ್ಮ ಕಿವಿ ಮಾತು? ಸರ್, ಬಹಳಷ್ಟು ನಾವು ರೈತರಲ್ಲಿ ಈಗಾಗಲೇ ತರಬೇತಿಯನ್ನು ಕೂಡ ಮಾಡ್ತಾ ಇದ್ದೀವಿ. ವಿಶ್ವವಿದ್ಯಾಲಯಕ್ಕೆ ಬಂದಿರತಕ್ಕಂಥದ್ದು, ಸಂಶೋಧನಾ ಕೇಂದ್ರಗಳಿಗೆ ಭೇಟಿಯಾಗಿರ್ತಕ್ಕಂಥ ರೈತರಿಗೆ ನಾವು ಇಷ್ಟೇ ಹೇಳೋದು, ಅವ್ರ ಕಿವಿ ಮಾತು ಅಂತಂದರೆ, ಕೇವಲ ಏಕ ಬೆಳೆ ಅಥವಾ ಮೋನೋಕ್ರಾಪಿಂಗನ್ನು ಮಾಡಿ ತಾವು ನಷ್ಟವನ್ನು ಹೊಂದುವುದರ ಬದಲು, ಅಥವಾ ತಮ್ಮೂರಿಂದ ಬೇರೆ ಊರಿಗೆ ಕೆಲಸವನ್ನು ಅರಿಸಿ ಹೋಗುವುದರ ಬದಲು ಇರ್ತಕ್ಕಂಥ ಕ್ಷೇತ್ರದಲ್ಲೇ